16:00 ಹಸಿರುವಾಣಿ ಹೊರಕಾಣಿಕೆ ಮೆರವಣಿಗೆಯಿಂದ ಮೊದಲುಗೊಂಡು ಮಹಾಮಂತ್ರಾಕ್ಷತೆ ಹಾಗೂ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಂಪನ್ನಗೊಳ್ಳಲಿರುವುದು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗಬೇಕೆಂದು ವ್ಯವಸ್ಥಾಪಕ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಶ್ರೀ ಅನಂತಕೃಷ್ಣ ರಾವ್ ಅವರ ವಿನಂತಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ, ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ, 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ ಸಕತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೆ ಜನ ಸೇವಾ ಕೇಂದ್ರ ಮೇ ಜಾಯೆ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ ಕರಾಯೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರ ಜನಿತ್ ಮೇ ಜಾರಿ. ಇದೀಗ ತರಕಾರಿ ವ್ಯಾಪಾರ ಮತ್ತು ಐಸ್ ಪ್ಲಾಂಟ್ ನಡೆಸುತ್ತಿರುವ ಎಂಪಿ ಬಶೀರ್ ಅಹಮದ್ ಬಂಟ್ವಾಳ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ನಮ್ಮ ಜೊತೆ ಇದ್ದಾರೆ ಎಂಪಿ ಬಶೀರ್ ಅಹಮದ್ ಬಂಟ್ವಾಳ ಅವರು. ಅವರು ಮಂಗಳೂರಿನ ಹೊಯ್ಗೆ ಬಜಾರ್ನಲ್ಲಿ ಒಂದು ಐಸ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮೊದಲು ವ್ಯಾಪಾರಗಳನ್ನು ಮಾಡಿದ್ದಾರೆ, ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದಾರೆ, ಜೊತೆಗೆ ಅವರಿಗೆ ಕವನ ಬರೆಯುವಂಥ ಒಂದು ಹವ್ಯಾಸ ಕೂಡ ಇದೆ. ಮುಖ್ಯವಾಗಿ ಅವರು ಮಾಡ್ತಾ ಇರುವಂಥ ಈ ಐಸ್ ಫ್ಯಾಕ್ಟ್ರಿಯ ಒಂದು ಕೆಲಸದ ಬಗ್ಗೆ ಮತ್ತು ಅವರ ತರಕಾರಿ ವ್ಯಾಪಾರದ ಬಗ್ಗೆ ನಾವು ಅವರನ್ನು ಕೇಳಿ ತಿಳಿಯುವ. ನಮಸ್ಕಾರ ಬಶೀರ್. ನಮಸ್ತೆ ಸರ್. ಬಶೀರ್, ನೀವೀಗ ಈ ಐಸ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತೇನೆ ಅಂತ ಹೇಳಿದ್ರಿ, ಇದು ಯಾವ ಥರದ ಐಸ್ ಫ್ಯಾಕ್ಟ್ರಿ ಇದು? ಐಸ್ ಫ್ಯಾಕ್ಟ್ರಿ ಅಂದರೆ ಈಗ ನಾನಿರುವುದು ಫಿಶ್ಗೆ ಆಗುವಂಥ ಐಸ್ ತಯಾರಿಕೆ ಆಗುವಂಥ ಘಟಕದಲ್ಲಿ ಇದ್ದೇನೆ. ಮತ್ತು ಒಂದು ಇದು ಉಂಟಂದರೆ ಐಸ್ ನಮಗೆ ಕುಡಿಲಿಕ್ಕೆ ಆಗುವಂಥ, ಅದು ನಮ್ಮ ಹತ್ರ ಇಲ್ಲ. ನಾವು ಬರೇ ಫಿಶ್ಗೆ ಬೇಕಾಗುವಂಥ ಐಸನ್ನು ನಾವು ಸಪ್ಲೈ ಮಾಡ್ತೇವೆ. ಫಿಶ್ಗೆ ಬೇಕಾದಂಥವರು ನಮ್ಮ ಕಡೆಗೆ ಬರ್ತಾರೆ, ಬಂದು ಲೋಡ್ ಲೋಡ್ ಆಗಿ ತೆಗೆದುಕೊಂಡು ಹೋಗ್ತಾರೆ. ಅವರಿಗೆ ನಾವು ನಮ್ಮ ಕ್ರೆಷರ್ನಿಂದ ಅವ್ರಿಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟನ್ನು ನಾವು ಹುಡಿ ಮಾಡಿ ಕೊಡ್ತೇವೆ. ಆ ಕ್ವಾಂಟಿಟಿಯನ್ನು ಲೆಕ್ಕಲ್ಲ ಹಿಡಿಯುವುದು ನಾವು, ಮತ್ತು ಅವ್ರು ಕೇಳ್ತಾರೆ ಅವರ ಪಾರ್ಟಿಗೆ ಎಷ್ಟು ಬೇಕು ಅಷ್ಟನ್ನು ನಾವು ಇದನ್ನು ಭರ್ತಿ ಮಾಡಿ ಕೊಡಬೇಕು. ಈ ರೀತಿಯಲ್ಲಿ ಮುಂದುವರಿತಾ ಇದ್ದೇವೆ. ಸರಿ, ಈಗ ನೀವು ಹೇಳಿದ್ರಿ ಎರಡು ತರ ಅಂದ್ರೆ ಹೇಳಿದ್ರೆ ಕುಡಿಲಿಕ್ಕೆ ಮತ್ತೆ ಸರಿ ಈ ಫಿಶ್ಗೆ ಅಂತ, ಇದಕ್ಕೆ ವ್ಯತ್ಯಾಸ ಎಂತ? ಅದು ನಾವು ತರುವುದು ಕಲುಷಿತ ನೀರು, ಕೆಲವೊಮ್ಮೆ ಕಲುಷಿತ ನೀರಾಗಿರ್ತದೆ, ಮತ್ತೆ ನಮ್ದು ಟ್ಯಾಂಕರ್ ಅದು ಆಗಾಗ ಕ್ಲೀನ್ ಮಾಡ್ತಾ ಇರುವುದಿಲ್ಲ, ಅದು ಬರೇ ಫಿಶ್ಗೆ ಆಗುವಂಥದ್ದು. ಈಗ ಆಕಸ್ಮಿಕ ನೀವೇ ನನ್ನ ಹತ್ರ ಬಂದ್ರಿ, ಬಂದ್ರೆ ನಾನು ಕೇಳ್ತೇನೆ ಅದು ಕುಡಿಲಿಕ್ಕೆ ಬೇಕಾ ಬಾಟ್ಲಿ ಒಳಗೆ ಹಾಕುದು, ನೀವು ಹೇಳ್ತೀರಿ ಬಾಟ್ಲಿಯ ಹೊರಗೆ ಹಾಕ್ಲಿಕ್ಕೆ ಅಂತ. ಅದಕ್ಕೆ ಆದ್ರೆ ನಮ್ಮ ಐಸ್ ಆಗ್ತದೆ, ಬಾಟ್ಲಿಯ ಹೊರಗೆ ಹಾಕುವುದಾದ್ರೆ ಐಸ್ ನಮ್ದು ಆಗ್ತದೆ, ಬಾಟ್ಲಿಯ ಒಳಗೆ ಹಾಕುವುದಾದ್ರೆ ನಮ್ಮ ಐಸ್ ನಾನು ಕೊಡುವುದಿಲ್ಲ. ಉಳ್ಳ ಬೇರೆ ಕಡೆ ಅದು ಸಿಗುವ ಕಡೆಗೆ ನಾನು ತೋರಿಸ್ತೇನೆ, ಇಂಥ ಕಡೆಗೆ ಹೋಗಿ ಸ್ವಲ್ಪ ಕ್ವಾಂಟಿಟಿ ಇದೆಲ್ಲ ಒಳ್ಳೇದುಂಟು, ಆದರೂ ರೇಟ್ ಸ್ವಲ್ಪ ಜಾಸ್ತಿ ಇರ್ತದೆ ಅವರದು. ಅವರದ್ದು ಕ್ವಾಲಿಟಿ ಎಲ್ಲ ಒಳ್ಳೇದು ಕೊಡ್ತಾರೆ ಅವರು. ಅಂದರೆ ಅದರಲ್ಲಿ ನೀವು ನಿಮ್ಮ ನೀರು ಅಂತ ಹೇಳಿದ್ರೆ ಫಿಲ್ಟರ್ ಮಾಡದ ನೀರು? ಹೌದು, ಫಿಲ್ಟರ್ ಮಾಡೋದು ನೀರು, ಅಂದರೆ ಕೆರೆದು ತರ್ತೇವೆ ನಾವು, ಮತ್ತು ಒಳ್ಳೆ ನೀರು ಸಹ ತರ್ತೇವೆ, ತರುವುದಿಲ್ಲ ಅಂತ ಹೇಳಿಲ್ಲ, ಆದರೆ ನಮ್ಮದು ಟ್ಯಾಂಕರ್ ಸುರುವಿಗೆ ಬಳಸಿದ್ದನ್ನೇ ನಾವು ಕ್ಲೀನ್ ಮಾಡ್ತಾ ಇರುವುದಿಲ್ಲ, ಅಂದರೆ ನಮಗೆ ಅದನ್ನು ಕ್ಲೀನ್ ಮಾಡುವಷ್ಟು ತಾಳ್ಮೆ ಇರುವುದಿಲ್ಲ, ಅಲ್ಲಿ ಫಿಶ್ಗೆ ಇದು ಮಾಡಿಕೊಂಡು ಹೋಗಬೇಕು. ಅದು ಆ ರೀತಿಯಲ್ಲಿ ನಾನು ವಿವರಣೆ ಮಾಡಿ ಅವರಿಗೆ ಹೇಳ್ತೇನೆ. ಹಾಂ ಸರಿ, ಈಗ ಇಂಥದ ಒಂದು ಐಸ್ ಪ್ಲಾಂಟ್ ನಿಮ್ದು ಎಷ್ಟು ದೊಡ್ಡ ಐಸ್ ಪ್ಲಾಂಟ್ ಇದು? ಅಂದ್ರೆ ದಿವಸಕ್ಕೆ ಎಷ್ಟು ಐಸ್ ನಿಮ್ಮಲ್ಲಿ ಮಾರ್ತೀರಿ? ಅಂದ್ರೆ ಮೀನು ನಮ್ಗೆ ಜಾಸ್ತಿ ಬಂದ್ರೆ ಜಾಸ್ತಿ ಐಸ್ ಹೋಗ್ತದೆ, 1,500 ಐಸ್ ಹೋಗ್ತದೆ. 1,500 ಐಸ್ ಅಂದ್ರೆ ಒಂದು ಐಸ್ 1 ಕ್ವಿಂಟಲ್ ಬರ್ತದೆ, 100 ಕೆಜಿ. ನಾವು ಅದನ್ನು ಅವರಿಗೆ ಇಡೀ ಅಂದ್ರೆ ಒಂದು ಅಂತ ಹೇಳಿ ಲೆಕ್ಕ ಮಾಡುದು, ಬರೆಯುವುದು 2 ಅಂತ, ಅರ್ಧ ಅರ್ಧ 2 ಆಗ 1 ಅಂತ ಹೇಳಿ ನಾವು ಆ ರೀತಿಯಲ್ಲಿ ಅವರಿಗೆ ಸಪ್ಲೈ ಮಾಡ್ತೇವೆ. ಮತ್ತೆ ಉಳಿದವರು ಈಗ ಚಿಲ್ಲರೆಗೆ ಬರ್ತಾರೆ, ಚಿಲ್ಲರೆಗೆ ಬಂದ ಅವ್ರಿಗೆ ಸಾದಾ ಆದ್ರೆ ಅಲ್ಲಿ ಹುಡಿಯಾದದ್ದನ್ನೇ ಕೊಟ್ಟು ಬಿಡ್ತೇವೆ, ಅದಕ್ಕೆ ಹಣ ನಾವು ತೆಗೆಯುವುದಿಲ್ಲ. ಒಂದು ವೇಳೆ ಗುರ್ತದವರು ಬಂದ್ರೆ ಅವರಿಗೆ ಸ್ವಲ್ಪ ಆದ್ರೆ ಅದಕ್ಕೂ ಸಹ ನಾವು ಹಣ ತೆಗೆಯುವುದಿಲ್ಲ. ಅಲ್ಲ, ನಮಗೆ ಒಂದು ಇಡೀ ಬೇಕು, ಅದನ್ನು ಹುಡಿ ಮಾಡಿ ಕೊಡಿ ಅಂದ್ರೆ ಅದಕ್ಕೆ ನಾವು ಅದಕ್ಕೆ ಕಾಸ್ಟ್ ಎಷ್ಟು ಆಗ್ತದೆ ಅಷ್ಟನ್ನು ತೆಗೆದು ಅವರಿಗೆ ಸಪ್ಲೈ ಮಾಡ್ತೇವೆ. ಹುಡಿ ಬೇಕಾದ್ರೆ ಹುಡಿ ಮಾಡ್ತೇವೆ, ಇಡೀ ಬೇಕಾದ್ರೆ ಇಡೀ ಕೊಡ್ತೇವೆ. ಸಾಮಾನ್ಯವಾಗಿ ನಿಮ್ಮಲ್ಲಿ ಹುಡಿ ತಗೊಂಡೋಗ್ತಾರ ಇಡಿ ತಗೊಂಡೋಗ್ತಾರೆ? ಜಾಸ್ತಿ ಕೊಂಡೋಗುವುದೇ ಹುಡಿ, ಅಂದ್ರೆ ಫಿಶ್ಗೆ ಅಂತೇಳಿಯೇ ಇರುವಂತದ್ದು ಘಟಕ ಅದು, ಹಾಗೆ ಜಾಸ್ತಿ ಅವರು. ಮತ್ತೆ ಮನೆಗೆ ಬೇಕಾದ್ರೆ, ಮತ್ತೆ ಈ ಬಾರ್ನವರಿಗೆ ಹೋಟೆಲ್ನವರಿಗೆಲ್ಲ ಬೇಕಾದ್ರೆ ಬಾಟ್ಲಿ ಔಟ್ ಸೈಡ್ ಆಗ್ಲೇ ನಮ್ಮನ್ನು ಅವಲಂಬಿಸ್ತಾರೆ. ಅಂದ್ರೆ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಈಗ ಈ ಬೇಸಿಗೆಗಾಲದಲ್ಲೆಲ್ಲ ಬಾಟ್ಲಿಗಳು ಕುಡಿಯುವಂತ ಅಂದ್ರೆ ಜ್ಯೂಸ್ಗಳು ಇಂಥದ್ದೆಲ್ಲ ಇರ್ತದೆ, ಅದಕ್ಕೆ ಆ ಬಾಟ್ಲಿಗಳನ್ನ ಕೂಲ್ ಮಾಡ್ಲಿಕ್ಕೂ ಕೂಡ ಇದರಲ್ಲಿ ಉಪಯೋಗಿಸಬಹುದು. ಉಪಯೋಗಿಸಬಹುದು, ಆದ್ರೆ ಹೆಚ್ಚಿನವರು ಅದಕ್ಕೆ ಬರುವುದಿಲ್ಲ ಅವರು, ಅಂದ್ರೆ ಅವರಿಗೆ ಪರ್ಮನೆಂಟ್ ಆಗಿ ಇರುವಂತ ಒಳ್ಳೇದು ಸೂಕ್ತವಾದ ಇದು ಸಿಗುವಂತ ಕಡೆ ಹೋಗ್ತಾರೆ, ಅಲ್ಲಿಂದ ಕಲೆಕ್ಟ್ ಮಾಡಿ ಕೆಲವೊಮ್ಮೆ ಅದರ ಬಾಟ್ಲಿನ ಒಳಗೆ ಹಾಕ್ಲಿಕ್ಕೆ ಬೇಕಾಗ್ತದೆ, ಅದಕ್ಕೋಸ್ಕರ ಅದನ್ನು ಅವಲಂಬಿಸಿರ್ತಾರೆ. ಆ ರೀತಿಯಾಗಿ ಒಂದು ವ್ಯತ್ಯಾಸ. ಈಗ ನಿಮ್ಮಲ್ಲಿ ನೀವು ಹೇಳಿದ್ರಿ ಫಿಶ್ ಅನ್ನ ಅವಲಂಬಿಸಿ ನಿಮ್ಮದು ಎಷ್ಟು ಅಂತ ಹೇಳಿ ಲೆಕ್ಕ ಆಗ್ತದೆ ಅಂತೇಳಿ. ಹೌದು, ಫಿಶ್ ಜಾಸ್ತಿ ಬಂದಾಗ ನಿಮ್ಮ ಉತ್ಪಾದನೆಯು ಜಾಸ್ತಿ ಆಗ್ತದೆ. ಅದನ್ನು ಹೇಗೆ ಕಂಡುಹಿಡಿತೀರಿ ನೀವು, ಫಿಶ್ ಜಾಸ್ತಿ ಉಂಟಾ ಇಲ್ವಾ ಅಂತ? ಅದು ಫಿಶ್ ಬರುವ ಪಾರ್ಟಿ ಅದನ್ನೇ ಅವಲಂಬಿಸಿರ್ತಾನೆ, ಎಷ್ಟು ಬರ್ತದೆ ಹೇಗೆ ಬರ್ಬೋದು, ಬಂದ ಹಾಗೆ ನಮ್ಮದು ಖಾಲಿ ಆಗ್ತಾ ಉಂಟು. ಒಬ್ಬರೇ ಇರುವುದಲ್ಲ ಪಾರ್ಟಿ, ಪಾರ್ಟಿ ತುಂಬಾ ಉಂಟು. ನಮಗೆ ಕಸ್ಟಮರ್ ಸಹ ಅದೇ ತರ ತುಂಬಾ ಇದ್ದಾರೆ, ಅವರಿಗೆ ಕೆಲವರಿಗೆ ಹತ್ತಿರ ಯಾವ್ದು ಸಿಗ್ತಾ ಅದರಲ್ಲಿ ಹೋಗ್ತಾರೆ, ಕೆಲವರು ಪರ್ಮನೆಂಟ್ ಆಗಿ ಯಾರು ಇರ್ತಾರೆ ಅವರೇ ಬರ್ತಾರೆ, ಇಲ್ಲಾದ್ರೆ ಫೋನ್ ಮಾಡಿ ನಮಗೆ ತಿಳಿಸ್ತಾರೆ ನಮ್ಗೆ ಇವತ್ತು ಇಷ್ಟು ಬೇಕು ಅಂತ. ನಾವು ಅವರಿಗೆ ಸಪ್ಲೈ ಮಾಡಲೇಬೇಕು, ಗಾಡಿ ಮಾತ್ರ ಅವರದ್ದು. ಒಂದು ವೇಳೆ ಅವರ ಹತ್ರ ಗಾಡಿ ಇಲ್ಲ ಅಂತ ಹೇಳಿದ್ರೆ ನಮ್ಮದಿದ್ದ ಗಾಡಿಯಲ್ಲಿ ನಾವು ಕಳಿಸಿ ಕೊಡ್ತೇವೆ ಅವರಿಗೆ, ಅವರಿಗೆ ಗಾಡಿ ದೊರೆ ಇದು ಬಾಡಿಗೆ ಅವರು ಕೊಡ್ತಾರೆ. ಸರಿ, ಈಗ ಇದಕ್ಕೆ ನೀರು ಮುಖ್ಯವಾಗಿ ಬೇಕಾಗ್ತದೆ, ನಿಮಗೆ ಇಂಥ ಕಡೆಯಿಂದಲೇ ನೀರು ಸಪ್ಲೈ ಅಂತ ಉಂಟಾ? ಇಲ್ಲ ಅಂದ್ರೆ ನಮ್ಮ ಹತ್ತಿರವೇ ನಮ್ಮ ಊರು ನಮ್ಮ ಮನೆ ಹತ್ತಿರ ನಮ್ದು ಬಾವಿ ಉಂಟು, ಒಳ್ಳೇದು ಬಾವಿ ಉಂಟು, ಕೆರೆ ಉಂಟು, ಅಲ್ಲಿಂದ ನಾವು ತರಬಹುದು. ನಾವು ನಮ್ಮ ಪ್ಲಾಂಟಿನಲ್ಲಿಯೇ ನಾವು ನೀರು ನಾವು ಸ್ಟಾಕ್ ಇಡುವ ಹಾಗೆ ನಾವು ಅರೇಂಜ್ಮೆಂಟ್ ಮಾಡಿದ್ದೇವೆ. ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ನಾವು ಕಲೆಕ್ಟ್ ಮಾಡಿ ಇಡ್ತೇವೆ, ಮತ್ತೆ ಲೈನದು ನೀರು ಎಷ್ಟು ಬೇಕು ಬೇಕಾದ್ರೆ ಸ್ವಲ್ಪ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ತೆಗೆದುಕೊಳ್ತೇವೆ. ಆದ್ರೆ ಜಾಸ್ತಿ ನಾವು ಔಟ್ಸೈಡ್ನಿಂದಲೇ ತರೋದು, ಕೆರೆ ಮತ್ತು ಬಾವಿಯಿಂದ. ಈಗ ಒಂದು ಸಲ ನೀರು ತಂದು ಇದಕ್ಕೆ ಹಾಕಿದ್ರೆ ಇದು ಐಸ್ ಆಗ್ಲಿಕ್ಕೆ ಎಷ್ಟು ಸಮಯ ಬೇಕಾಗ್ತದೆ? 24 hours ಅಂದ್ರೆ 24 hours ಬೇಕು. ಅದಕ್ಕಿಂತ ಮೊದಲು ಆಗ್ತದೆ ನಮ್ದು ಕರೆಂಟ್ ಎಲ್ಲ ಕರೆಕ್ಟ್ ಆಗಿದ್ರೆ ಅದು ಐಸ್ ಫುಲ್ ಆಗ್ತದೆ, ಇಲ್ಲದ್ರೆ ಸ್ವಲ್ಪ ಅಂದ್ರೆ ಗೋಲೆ ಐಸ್ ಅಂತ, ಗೋಲೆ ಐಸ್ ಅಂದ್ರೆ ಫುಲ್ ಆಗಿರುವುದಿಲ್ಲ, ಅದು ಸ್ವಲ್ಪ ನಡುವಿನಲ್ಲಿ ಸ್ವಲ್ಪ ಗ್ಯಾಪ್ ಆಗಿರ್ತದೆ, ಅದನ್ನು ಗೋಲೆ ಐಸ್ ಅಂತ ಹೇಳ್ತೇವೆ ನಾವು. ಅದೇ ಅದನ್ನು ಫುಲ್ ಆಗಿದ್ದರೆ ಅದು ಚಂಡಿ ಆಗಿರುವುದು, ನಾವು ಡ್ರೈ ಐಸ್ ಅಂತ ಹೇಳುದು. ಡ್ರೈ ಐಸ್ ಅಂದ್ರೆ ಅಲ್ಲಿ ಫುಲ್ ಆಗದ ಐಸ್ ಡ್ರೈ ಉಂಟಂತ ಕೇಳಿದ್ರೆ ನಾವು ಒಣಗಿದ ಐಸ್ ಅಂತ ಹೇಳುವುದಲ್ಲ ಅದು. ಅಲ್ಲಿಗೆ ಅದು ಅರ್ಥ ಬರ್ತದೆ ಅಂದ್ರೆ ಆ ಫುಲ್ ಉಂಟಂತ, ಗೋಳೆ ಇಲ್ಲ, ಅದು ಫುಲ್ ಆಯ್ತು ಬರ್ತಿ ಐಸ್, ಗೋಳೆ ಇಲ್ಲಲ್ಲ ಡ್ರೈ ಉಂಟಲ್ಲ ಐಸ್ ಅಂತ ಹೇಳಿ, ಅದರ ಅರ್ಥ ಗೊತ್ತಿಲ್ಲದ ಅವನಿಗೆ ಏನೋ ಐಸ್ ಅನ್ನು ಡ್ರೈ ಅಂತ ಹೇಳ್ತಾನೆ ಅಂತ ಕನ್ಫ್ಯೂಸ್ ಆಗ್ಬಹುದು. ನಮಗೆ ಪಾಠ ಕೇಳ್ತದೆ ಐಸ್ ಡ್ರೈ ಉಂಟಾ ಅಲ್ಲ ಗೋಳೆ ಉಂಟಾ ಅಂತ, ಎರಡು ವ್ಯತ್ಯಾಸ. ಈ ಗೋಳೆ ಐಸಿಗೂ ಡ್ರೈ ಐಸಿಗೂ ರೇಟ್ ಅಲ್ಲಿ ಏನಾದ್ರೂ ವ್ಯತ್ಯಾಸ? ಇಲ್ಲ ಇಲ್ಲ, ರೇಟ್ ಒಂದೇ ತರ, ಆದ್ರೆ ನಮ್ಮ ಒಂದು ಬಿಸ್ನೆಸ್ ಇದರ ಮೇಲೆ ಒಂದ್ ಸ್ವಲ್ಪ ಅವರಿಗೆ ಕ್ವಾಂಟಿಟಿ ಕಮ್ಮಿ ಆಗ್ತದೆ, ಆಗ ನಾವು ಭರ್ತಿ ಮಾಡ್ಲಿಕ್ಕೆ ಒಂದು ಎರಡು ಜಾಸ್ತಿ ಹಾಕಿ ಕೊಡ್ತೇವೆ. ಅದು ಸರಿ. ಈ ಗೋಳೆ ಇದೆಯಾ ಅಂತ ಗೊತ್ತಾಗ್ತದೆ ಹೊರಗಿಂದಲೇ? ಹೊರಗಿನಿಂದ ಅಂದ್ರೆ ಹೊರಗಿನಿಂದ ನಾವು ಅಲ್ಲಿ ಇದು ಮಾಡಿಕೊಂಡು ತೆಗೆಯುವಾಗಲೇ ಅದು ಗೋಳೆ ಕಾಣ್ತದೆ ನಮ್ಗೆ, ಭೂಮಿ ಇದ್ರಲ್ಲಿ ಇರ್ತೇವಲ್ಲ ಐಸ್, ಅದರ ಮುಚ್ಚಳ ತೆಗೆಯುವಾಗಲೇ ಗೋಳೆ ಐಸ್ ಕಾಣ್ತದೆ ನಮ್ಗೆ, ಬೇಕಿ ಅದು ಅದು ತೆಗಿಲೇಬೇಕು ಅದು. ಸರಿ, ಈಗ ಸುಮಾರು ಈ ಒಂದು ಕ್ವಿಂಟಲಿನ ಒಂದೊಂದು ತುಂಡುಗಳು ಅಂತ ಹೇಳಿದ್ರಿ, ಇದನ್ನ ಹೇಗೆ ಮಾಡುವಂತ ಕ್ರಮ ಹೇಗೆ ಇದನ್ನ? ಅದಕ್ಕೆ ಅದರದ್ದೇ ಆದ ಕ್ವಾಂಟಿಟಿ ಇದುಂಟು, ಡಬ್ಬೆ ಉಂಟು, ಆ ಟಿನ್, ಆ ಟಿನ್ನಿನಲ್ಲಿ ನಾವು ನೀರು ಹಾಕಿಡ್ತೇವೆ. ನಮಗೆ ಬರೀ ನೀರು ಹಾಕಿಡುದು, ಅದ್ರ ಎಷ್ಟು ಇದುಂಟು ಆ ಮುಚ್ಚಳ, ನನಗೆ ನೀರು ಹಾಕಿಡು, ಮರು ದಿವಸಕ್ಕೆ ಅದು ಅಷ್ಟೇ ಐಸ್ ಆಗಿರ್ತದೆ, ಅದು ಒಂದು ಕ್ವಿಂಟಲ್ ಆಗ್ತದೆ. ಪ್ರತಿ ಒಂದು ಟಿನ್ನ ಒಂದು ಕ್ವಿಂಟಲ್, ಒಂದು ಕ್ವಿಂಟಲ್. ಹೌದು ಹೌದು. ಅದನ್ನ ಮತ್ತೆ ಬೇಕಾದ್ರೆ ತುಂಡು ಮಾಡಿ ಕೊಡ್ತೀವಿ. ಹೌದು ಸರಿ ಅಲ್ವಾ. ಈಗ ನಿಮ್ಮಲ್ಲಿ ಈಗ ಅಡ್ವಾನ್ಸ್ ಆಗಿ ಇದಕ್ಕೆ ಬುಕ್ ಮಾಡ್ತಾರಾ ಹೇಗೆ? ಇದು ಮಾಡ್ತಾರೆ, ಅದು ಹಾಗೆ ಎಲ್ಲಿಯಾದ್ರೂ ಐಸ್ ಇದು ಕೊರತೆ ಉಂಟು, ಇಲ್ಲದೆ ಕೆಲವು ಫ್ಯಾಕ್ಟ್ರಿ ಕಾರ್ಯಾಚರಣೆ ಮಾಡುವುದಿಲ್ಲ, ಇವರಿಗೆ ಐಸ್ ನಾಳೆ ಗ್ಯಾರಂಟಿ ಬೇಕಂತೇಳಿ ನಮಗೆ ನಾಳೆ ಇಷ್ಟು ಬೇಕು ಅಂತ ಹೇಳಿ ಅಡ್ವಾನ್ಸ್ ಆಗಿ ಹೇಳ್ತಾರೆ, ಹೇಳಿ ಅವರಿಗೆ ಸಪ್ಲೈ ಮಾಡ್ತೇವೆ. ಇಲ್ಲದ್ರೆ ಅವರೇ ಬರ್ತಾರೆ, ಬಂದು ಬೆಳಿಗ್ಗೆ ತುದಿಗಾಲಿನಲ್ಲಿ ನಿಲ್ತಾರೆ ಅವರು. ಹಾಗೆ ನಿಮ್ಮದು ಟೈಮಿಂಗ್ ಯಾವಾಗ ಇದು ಹೆಚ್ಚು? ಟೈಮಿಂಗ್ 5 hours ಸ್ಟಾರ್ಟ್ ಆಗ್ತದೆ ಬೆಳಿಗ್ಗೆ ಬೆಳಿಗ್ಗೆ, ಮತ್ತೆ ಕೆಲವೊಮ್ಮೆ ಅವರಿಗೆ ರಾತ್ರಿ ಇದು ಬರುವುದುಂಟು, ಫಿಶ್ ಬರುವುದುಂಟು, ಪರ್ಸಿಯನ್ ಫಿಶ್ ಅಂತ ಹೇಳಿ ಸ್ವಲ್ಪ ಲೇಟ್ ಆಗಿ ಕಡಲ ಇದೆಲ್ಲ ಇದುಂಟಲ್ಲ, ಆಗುದಿಲ್ಲ ಹಾಗೆ ಲೇಟ್ ಆಗಿ ಬರುವಾಗ ಆ ಇದಕ್ಕೆ ಆಗಲೇ ಐಸ್ ಬೇಕಾದ್ರೆ ರಿಕ್ವೆಸ್ಟ್ ಮಾಡ್ತಾರೆ, ಆಗ ಪರಿಸರದ್ದು ಏನಾದ್ರೂ ಪರಿಸರ ಮಾಲಿನ್ಯ ಆಗದಿದ್ದರೆ ಕೊಡ್ತೇವೆ, ಪರಿಸರ ಮಾಲಿನ್ಯ ಆಗುವುದಾದರೆ ಮರುದಿವಸ ಬೆಳಿಗ್ಗೆ ಕೊಡುದು ನಾವು. ಆ ರೀತಿ ಉಂಟು, ಆಗ ಅಷ್ಟರ ತನಕ ಅದು ಬೋಟಿನಲ್ಲಿ ಇರ್ತದೆ, ಹೊರಗೆ ತೆಗೆಯುವುದಿಲ್ಲ, ಮತ್ತೆ ತೆಗೆಯುತ್ತಾರೆ ಅವರು. ಈಗ ಈ ಮೀನನ್ನು ಶೇಖರಿಸಲಿಕ್ಕೆ ಈ ಐಸ್ ಹಾಕಿದ್ರೆ ಸುಮಾರು ಎಷ್ಟು, ಒಂದು ದಿವಸದವರೆಗೆ ಶೇಖರಿಸಬಹುದು, ಎಷ್ಟು ಟೈಮ್? ನೀವು ಬಾಕ್ಸ್ ಮುಖಾಂತರ ಬಾಕ್ಸ್ಗೆ ಹಾಕುವಾಗ ಐಸ್ ಅನ್ನು ಫುಲ್ ಮಾಡ್ತೀರಿ, ಫುಲ್ ಮಾಡೋದಂದ್ರೆ ಮೀನು ಹಾಕ್ತಾ ಐಸ್ ಹಾಕ್ತೀರಿ, ಮೀನು ಹಾಕ್ತಾ ಐಸ್ ಹಾಕ್ತೀರಿ, ಹೀಗೆ ಐಸಿನಲ್ಲೇ ಫುಲ್ ಕವರ್ ಆಗಿರ್ತದೆ. ಇದು ಅವರು ಈ ಇದು ಥರ್ಮಕೋಲ್ ಎಲ್ಲ ಇದ್ದಂತ ಲಾರಿ ಉಂಟಲ್ಲ, ಈ ಕೋಲ್ಡ್ ಇದು ಮಾಡುವ ಸ್ಟೋರೇಜ್, ಆ ಇದರಲ್ಲಿ ಇಟ್ಟರೆ ನಿಮಗೆ ಇಲ್ಲಿಂದ ಬ್ಯಾಂಗ್ಳೂರಿಗೆ ಹೋಗ್ಬೋದು, ಮೈಸೂರಿಗೆ ಹೋಗ್ಬೋದು, ಅಲ್ಲಿ ಹೋಗಿ ತೆಗೆಯುವಾಗ ಇಲ್ಲಿ ಜಸ್ಟ್ ಹಿಡಿದುಕೊಂಡು ಬಂದ ಹಾಗೆ ಇರ್ತದೆ, ಫ್ರೆಶ್ ಆಗಿರ್ತದೆ, ಅಷ್ಟು ಕ್ಲಿಯರು ಅದು. ಇಲ್ಲಿ ಕಲಿಸುವವರ ಕೈಯಲ್ಲಿ ಇರುವುದು, ನಿಮ್ಗೆ ಅಲ್ಲಿ ಹೋಗಿ ಮಾರ್ಲಿಕ್ಕೆ ನಾವು ಕಲಿಸ್ತೇವೆ, ಇಲ್ಲಾದ್ರೆ ಥರ್ಮೋಕೋಲ್ನಲ್ಲಿ, ಥರ್ಮೋಕೋಲ್ನಿಂದ ಮನೆ ಮನೆಗೆ ಇವರಿಗೂ ಸಹ ಆಗ್ತದೆ, ಕೆಲವರಿಗೆ ಸಪ್ಲೈ ಮಾಡುವಾಗ. ಇದು ಬಾಕ್ಸ್ ಬೆಸ್ಟ್. ಸರಿ, ಈಗ ನೀವು ಬರೇ ಐಸ್ ಕೊಡುವುದಾ ಅಥವಾ ಐಸ್ ಮತ್ತು ಫಿಶ್ ಪ್ಯಾಕ್ ಮಾಡಿ ಕಳಿಸುವಂಥ ವ್ಯವಸ್ಥೆ ಉಂಟಾ ನಿಮ್ಮಲ್ಲಿ? ಇಲ್ಲ, ನಮ್ಮ ಹತ್ರ ಅದು ಇಲ್ಲ, ನಾವು ಬರೇ ಐಸ್ ಕೊಡುವುದು. ಅದಕ್ಕೆ ಜನ ಬೇರೆ ಉಂಟು, ಪ್ಯಾಕ್ ಮಾಡಲಿಕ್ಕೆ, ಆ ಮೀನನ್ನು ತುಂಬಿಸಲಿಕ್ಕೆ. ಆ ಫಿಶ್ ಇದ್ದು ಒಂದು ಘಟಕ ಅಂದರೆ ಒಂದು ವರ್ಗ ಬೇರೆ ಉಂಟು. ನಮ್ಮ ಹತ್ರ ಬರೇ ಐಸ್, ನಮ್ಮ ಹತ್ರ ನೀವು ಬಂದು ಫಿಶ್ ಕೇಳಿದ್ರೆ ಫಿಶ್ ಇಲ್ಲ, ಥರ್ಮೋಕೋಲಿದ ಬಾಕ್ಸ್ ಕೇಳಿದ್ರೆ ಅದು ಇಲ್ಲ, ಒಂದು ಬಾಕ್ಸ್ ಎಷ್ಟ್ರ ಕೊಟ್ಟಿ ಅಂತ ಅದನ್ನೆಲ್ಲ ನಮ್ಮ ಹತ್ರ ಇಲ್ಲ. ಅದೆಲ್ಲ ನೀವೇ ಮೊದಲು ಬಂದರೀಗ ಅಲ್ಲ ಆಸ್ಪಾಸಿಗೆ ಹೋಗಿ ನೀವು ಕಲೆಕ್ಟ್ ಮಾಡಿಕೊಂಡು ಬರಬೇಕು. ಬಂದ ಮೇಲೆ ನಿಮ್ಗೆ ಐಸ್ ಬೇಕಾದ್ರೆ ಎಷ್ಟು ಬೇಕಾದ್ರೆ ನಾವು ಕೊಡ್ತೇವೆ. ಐಸ್ ಅನ್ನು ಈಗ ಕೊಡುವಾಗ ಇದರಲ್ಲಿ ಪ್ಯಾಕ್ ಮಾಡಿ ಏನಾದರೂ ಕೊಡ್ತೀರೋ ಹಾಗೆ ಕೊಡುದು, ತುಂಡು ಮಾಡಿ ತುಂಡು ಮಾಡಿ ಹಾಗೆ ಕೊಡುದು. ತುಂಡು ಮಾಡಿ ನಿಮ್ಗೆ ನೀವು ಒಂದ ನಿಮ್ಗೆ ಗೊತ್ತಿದ್ರೆ ಗೋಣಿ ಅನ್ನೋದು ತರ್ತೀರಿ, ಅದರಲ್ಲಿ ತುಂಬಿಸಿ ಕೊಡ್ತೇವೆ. ಅನಿಸ್ಬೇಕು ನಿಮಗೆ ಎಂಥದ್ದು ಗೊತ್ತಿಲ್ಲ, ಅದರ ವಿಷಯವಾದಾಗ ಏನಿಲ್ಲ, ನೀವು ಫಸ್ಟಿಗೆ ಬರುವುದು ಅಂತ ಹೇಳಿ ನಮ್ಮ ಹತ್ರ ಇದ್ರೆ ನಾವು ಗೋಣಿ ಕೊಡ್ತೇವೆ, ನೀವು ಕೊಂಡೋಗಿ ಅಂತ ಹೇಳಿ. ಗೋಣಿಯಲ್ಲಿ ಕೊಂಡೋದ್ರೆ ಕರಗುದಿಲ್ಲ, ಕರಗ್ತದೆ. ಆದ್ರೂ ನಿಮ್ಗೆ ಮನೆದ ಬೇರೆ ಇದರಲ್ಲಿ ದೊಡ್ಡ ದೊಡ್ಡ ಪೀಸ್ ಅನ್ನು ಬೇರೆ ಯಾವ್ದ್ರಲ್ಲಿ ಕೊಂಡೋಗ್ಲಿಕ್ಕೆ ಆಗುದಿಲ್ಲ, ಅಸಾಧ್ಯ ಅಲ್ಲ. ಹೌದು, ಹಾಗೆ ಸ್ವಲ್ಪ ಸ್ವಲ್ಪ ಆದ್ರೆ ಈ ಥರ್ಮೋಕೋಲ್ ಅಂತ, ಮೊನ್ನೆ ಒಬ್ರು ಕಾಲೇಜ್ ಸ್ಟೂಡೆಂಟ್ ನವರೆಲ್ಲ ಬರ್ತಾರೆ, ಅವ್ರು ಥರ್ಮೋಕೋಲ್ ಉಂಟಲ್ಲ ಅದು ಕೊಡಿ ಅಂತ ಹೇಳಿ. ನಮ್ಮ ಹತ್ರ ಥರ್ಮೋಕೋಲ್ ಇಲ್ಲ, ನೀವು ಐಸಿಗೆ ನಾವು ಕೊಡ್ತೇವೆ ಅಂತ ಹೇಳಿದ್ವಿ. ನೋಡೋ, ಅವರು ಸ್ಮಾಲ್ ಬಾಕ್ಸ್, ಚಿಕ್ಕ ಬಾಕ್ಸ್ ಒಂದು ತಂದ್ರು, ಅದಕ್ಕೆ ಫುಲ್ ಮಾಡಿಕೊಟ್ಟೆ, ಹಣ ಏನು ತೆಗಿಲಿಲ್ಲ ನಾವು, ಕೊಂಡೋಗಿ ಅಂತೇಳಿ ಉಡಿಯಾದದ್ದು ಅಂತ ಹೇಳಿದ್ರೆ. ನೀವು ಹಣ ತೆಗೆಯೋದು ದೊಡ್ಡ ದೊಡ್ಡ ದೊಡ್ಡ ದೊಡ್ಡದು ಹಾಗೆ ನಿಮ್ಗೆ ದೊಡ್ಡದೇ ಬೇಕು ಅಂತ ಹೇಳುವಾಗ ಅದಕ್ಕೆ ನಾವು ತೆಗಿತೇವೆ ಹಣ. ಈಗ ಇದರಲ್ಲಿ ನೀವು 24 ಗಂಟೆಯಲ್ಲಿ ಯಾವಾಗ ಬೇಕಾದ್ರೂ ಕೂಡ ಬೆಳಿಗ್ಗಿಂದ ರಾತ್ರಿವರೆಗೆ ಕೊಡ್ತೀರಿ? ಹೌದು ಸರ್, ಕೊಡ್ತೇವೆ. ಈಗ ಇದರಲ್ಲಿ ಕರೆಂಟ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮಗೆ ಬೇರೆ ವ್ಯವಸ್ಥೆ ಉಂಟಾ? ಅದು ನಮಗೆ ಐಸ್ ಆಗದೇ ಇದ್ದರೆ, ಒಂದು ವೇಳೆ ಜನರೇಟ್ ನಾವು ಬಳಸಿದರೆ ನಮಗೆ ದುಬಾರಿ ಆಗ್ತದೆ ಅದು. ನಮಗೆ ಅದು ರೇಟು ಟೂ ಮಚ್ ಅಂದರೆ ಜಾಸ್ತಿ ಆಗ್ತದೆ, ಭಾರಿ ದುಬಾರಿ ಆಗ್ತದೆ. ಅದು ಅಲ್ಲಿ ಸ್ಥಗಿತ ಆಗ್ತದೆ, ನಮ್ಮದು ಪ್ರಿಪೇರ್ ಆಗೋದು, ನಮ್ಮದು ತಯಾರಾಗುವ ಇದು, ಅದು ಅಲ್ಲಿ ಸ್ಥಗಿತ ಆಗ್ತದೆ. ಮತ್ತೆ ಕರೆಂಟ್ ಬಂದ ಮೇಲೆ ಚಾಲು ಆಗೋದು. ಒಂದು ವೇಳೆ ಬೆಳಿಗ್ಗೆ ತನಕ ಕರೆಂಟ್ ಇಲ್ಲ ಅಂದರೆ ಆ ದಿವಸ ನಮಗೆ ಐಸ್ ಮಾಡಲಿಕ್ಕೆ ಇಲ್ಲ, ನಾವು ಆ ಕರೆಂಟನ್ನೇ ಅವಲಂಬಿಸಿಕೊಂಡಿರುವಂಥವ್ರು. ಅದು ಸರಿ. ಆದ್ರಿಂದ ಇದು ಜನರೇಟರ್ ಹಾಕೋದು ತುಂಬಾ ದುಬಾರಿ ದುಬಾರಿ ಆಗ್ತದೆ ನಿಮಗೆ, ಅದರ ಮುಖಾಂತರ ಆಗುದಿಲ್ಲ ಆಗುದಿಲ್ಲ. ಇದು ಈ ವ್ಯಾಪಾರ ಒಳ್ಳೆ ರೀತಿಯಲ್ಲಿ ನಡೀತದೆ ನಿಮಗೆ? ಹಾ, ನಡೀತದೆ ಸರ್. ಫಿಶ್ ಎಲ್ಲ ಇದ್ರೆ ಒಳ್ಳೆ ರೀತಿ, ಅದು ನಮ್ದು ಚಕ್ರ ಉಂಟಲ್ಲ, ಚಕ್ರ ತಿರುಗುವಾಗ ಎಲ್ಲ ಅದರ ಹೆಜ್ಜೆ ಹೇಗೆ ತಿರ್ತದೆ ಹಾಗೆ, ಒಂದು ಹೆಜ್ಜಿದಾದ್ರೆ ಸ್ವಲ್ಪ ಅಂಕುಡಂಕಾಗಿ ತಿರ್ತದೆ. ಅದೇ ತರ ಎಲ್ಲ ಫಿಶ್ನವರು ಇದು ಕರೆಕ್ಟ್ ಇದ್ರೆ ನಮಗೂ ವ್ಯಾಪಾರ ಉಂಟು, ಉಳಿದವರಿಗೆಲ್ಲ ವ್ಯಾಪಾರ ಉಂಟು, ಸುತ್ತಮುತ್ತ ಆಸುಪಾಸಿನವರಿಗೆಲ್ಲ ಅಂಗಡಿಗೂ ವ್ಯಾಪಾರ ಉಂಟು. ಫಿಶ್ ಇಲ್ಲ ಅಂತ ಹೇಳಿದ್ರೆ ಎಲ್ಲ ವ್ಯಾಪಾರ ಸ್ಥಗಿತವಾಗಿ ಉಂಟು, ಎಲ್ಲರೂ ಹೋಗಿ ಮನೆಯಲ್ಲಿ ಸೇರಿಕೊಳ್ತಾರೆ, ಇವತ್ತು ಬೇಡ ನಾಳೆ ತೆಗೆಯುವ, ನಾಡ್ದು ತೆಗೆಯುವ, ಹಣ ಇಲ್ಲ ಇಂತ ಒಂದು ಇದರಲ್ಲಿ ಇರ್ತಾರೆ ಅಂತ ಹೇಳಿದ್ರೆ. ನಿಮ್ಮ ಈ ಐಸಿನ ವ್ಯಾಪಾರ ಒಂದು ಫಿಶ್ ಅನ್ನು ಅವಲಂಬಿಸಿದೆ ಮತ್ತೆ ಕರೆಂಟ್ ಅನ್ನು ಅವಲಂಬಿಸಿದೆ. ಆದ್ರೂ ಕೂಡ ಇದು ಒಂದು ನೀರಿನ ವ್ಯವಸ್ಥೆ ಎಲ್ಲ ಮಾಡಿಕೊಂಡ್ರೆ ಇದ್ರ ಐಸ್ ಪ್ಲಾಂಟ್ ಅನ್ನ ಮಾಡುವುದು ತೊಂದರೆ ಇಲ್ಲ. ತೊಂದರೆ ಇಲ್ಲ, ಒಳ್ಳೇದು ಒಳ್ಳೇದು ಆಗ್ಬಹುದು. ಮತ್ತೆ ಒಂದಂದ್ರೆ ನಮ್ಗೆ ಪಾರ್ಟಿ, ನಮ್ಮ ಬಿಸ್ನೆಸ್ ಇದು ಬೆನ್ನೆಲು ಬಂದ್ರೆ ನಮ್ದು ಪಾರ್ಟಿ ಅಂದ್ರೆ ನಮ್ಗೆ ಕಸ್ಟಮರ್, ಅವರು ನಮಗೆ ಬೇಕು. ನಾವು ಅವರಿಗೆ ಸರ್ವಿಸ್ ಮಾಡುವ ಸಹ ಒಳ್ಳೇದಿರಬೇಕು, ಅವರು ನಮ್ಮ ಮೇಲೆ ವಿಶ್ವಾಸ ಇಟ್ಟಿರಬೇಕು. ಅಂದ್ರೆ ಅವರು ಇಲ್ಲ, ಅವ್ರು ಹೇಳ್ತಾರೆ ಅಲ್ಲಿ ನಮಗೆ ಒಂದು 50 ಐಸ್ ಹಾಕಿ ಅಂತ. ನಾವು 50 ಐಸ್ ಅಂತ ಹೇಳಿದ್ರೆ ದೊಡ್ಡದು ಹಾಕೋದು, ನಾವಿಲ್ಲಿ ಲೆಕ್ಕ ಬರೆಯೋದು 100 ಅಂದ್ರೆ ಅದು ಡಬಲ್ ನಾವು ಕೊಡುವುದು. ಅವರಿಗೆ ಗೊತ್ತುಂಟು ನಾವು 50 ಐಸ್ ಅಂತ ಹೇಳಿ 48 ಐಸ್ ಹಾಕಬಾರದು ಅಂದ್ರೆ ಅದು ದೇವರಿಗೆ ಗೊತ್ತಾಗ್ತದೆ, ಆದ್ರೂ ಇಲ್ಲಿ ಬಿಸ್ನೆಸ್ ನಲ್ಲಿ ದೋಕಾಯ್ತಲ್ಲ ವಿಶ್ವಾಸ. ಅದು ಒಂದು ಕ್ಷಣ ಒಂದು ವೇಳೆ ಅವರಿಗೆ ಗೊತ್ತಾದ್ರೆ ನಮ್ಮ ಬಿಸ್ನೆಸ್ ಅವರಿಂದ ಅಂತಲ್ಲ, ಅವ್ರು ಉಳಿದವರಿಗೆ ಹೇಳಿ ನಮ್ದು ಬಿಸ್ನೆಸ್ ಹಾಳಾಗ್ತದೆ. ಹಾಗೆ ಅದ್ರ ಮೇಲೆ ನಿಗಾ ಇಟ್ಟುಕೊಳ್ಬೇಕು, ಒಳ್ಳೆ ಸರ್ವಿಸ್ ಒಳ್ಳೇದು ಮಾಡಬೇಕು. ಮತ್ತೆ ಅವ್ರು ಎಷ್ಟು ಹೇಳ್ತಾರೆ ಅಷ್ಟನ್ನು, ಅವರೇ 48 ಹೇಳಿದ್ರು, ಅವ್ರು 48 ಬೇಕಾದದ್ದು ಆ 48 ನಾವು ಹಾಕ್ಬೇಕು. ಈಗ ನೀವು ಈ ಐಸ್ ಪ್ಲಾಂಟಿಗೆ ಬರುವ ಮೊದಲು ನೀವು ಒಂದು ವ್ಯಾಪಾರ ಮಾಡ್ತಾ ಇದ್ರಿ, ಮುಖ್ಯವಾಗಿ ತರಕಾರಿ ವ್ಯಾಪಾರ. ಈ ತರಕಾರಿ ವ್ಯಾಪಾರಕ್ಕೆ ನೀವು ಮೊದಲು ಬಂದದ್ದು ಹೇಗೆ? ಅದು ಸರ್, ನಾನು ಮಂಗಳೂರಿನಲ್ಲಿ ಒಂದು ಲಾಡ್ಜ್ನಲ್ಲಿ ಮ್ಯಾನೇಜರ್ ಆಗಿದ್ದೆ. ಮ್ಯಾನೇಜರ್ ಆಗಿದ್ದು ಅಲ್ಲಿ ಬೆಳಿಗ್ಗಿನಿಂದ 10 ಗಂಟೆಯಿಂದ 5 ಗಂಟೆ ತನಕ ನನಗೆ ವರ್ಕ್, ನಾನು ಆಮೇಲೆ ಮನೆಗೆ ಹೋಗ್ಬೋದು. ಹಾಗೆ ಅದೇ ದಿವಸ ಹಾಗೆ ಕಳೆಯುತ್ತಾ ಇರುವಾಗ ನಮ್ಮ ನೆಹರು ಮೈದಾನದಲ್ಲಿ ಒಂದು ಎಕ್ಸಿಬಿಷನ್ ಬಿತ್ತು. ಎಕ್ಸಿಬಿಷನ್ ಅದನ್ನು ನೋಡ್ ಒಂದು ಸ್ವಲ್ಪ ವೀಕ್ಷಣೆ ಮಾಡಿಕೊಂಡು ಹೋಗು ಅಂತೇಳಿ ಅದು ಸ್ಟಾರ್ಟಿಂಗ್ ನಾನು ಹೋದೆ. ಹೋಗುವ ಅಲ್ಲಿ ಒಬ್ಬರು ಪರಿಚಯಸ್ತು ಸಿಕ್ಕಿದ್ರು, ಅವರು ನನಗೆ ಮೊದಲು ನಮ್ಮ ಊರಿನವರು ಹೇಳಿದ, ನೀವು ಎಲ್ಲಿರುವುದು? ನಾನು ಇಲ್ಲಿ ಇದ್ದೆ. ನೀನು ಅಲ್ಲಿದ್ದು ಕೆಲಸದ ಮೇಲೆ ಇಲ್ಲಿಗೆ ಬಾ ಅಂತ ಹೇಳಿದರು. ಆಯಿತು ನೋಡುವ ಅಂತ ಹೇಳಿದೆ. ಹಾಗೆ 5 ಗಂಟೆಯ ನಂತರ ಇಲ್ಲಿ ನಂದು ಡ್ಯೂಟಿ ಆದ ಮೇಲೆ ಅಲ್ಲಿಗೆ ಎಕ್ಸಿಬಿಷನ್ಗೆ ಹೋಗಿ ಇದು ಮಾಡ್ತಿದ್ದೆ. ಆಗ ಆಡಿಯೋ ಕ್ಯಾಸೆಟ್ ಮತ್ತು ಕೂಲಿಂಗ್ ಗ್ಲಾಸ್ ಅದರದ್ದು ಶಾಪ್ ಅಲ್ಲೇ ಮಾಡಿ ಒಳ್ಳೆ ಭರ್ಜರ್ ಬಿಸ್ನೆಸ್. ಮತ್ತು ನನಗೆ ಬಿಸ್ನೆಸ್ನಲ್ಲಿ ಸಹ ಒಳ್ಳೆ ಆ್ಯಕ್ಟಿವಿಟೀಸ್ ಎಲ್ಲ ಒಳ್ಳೆಯದುಂಟು, ನಮಗೆ ಗೊತ್ತುಂಟು. ಅದು ಕಸ್ಟಮರನ್ನು ಹೇಗೆ ಬೆರೆಯುವುದು, ಕಸ್ಟಮರನ್ನು ಹೇಗೆ ಹಿಡಿಯುವುದು ಅಂತ ಅದೆಲ್ಲ ನನಗೆ ಗೊತ್ತು. ಅದು ಅವರು ತಿಳಿದೇ ನನ್ನನ್ನು ಅಲ್ಲಿಗೆ ತಗೊಂಡದ್ದು. ಹಾಗೆ ಬಿಸ್ನೆಸ್ ಫುಲ್ ನಾನೇ ಮಾಡ್ತಿದ್ದೆ. ಮತ್ತೆ 10-11 ಗಂಟೆಗೆ ನಾವು ನಮ್ಮ ಮನೆಗೆ ಹೋಗಿ ಬೆಳಿಗ್ಗೆ ಪುನಃ ನಾನು ಲಾಡ್ಜಿಂಗ್ಗೆ ಬರುವುದು. ಈಗ ಅದು ಕಾಲ ಇದಾಗ್ತಾ ಇರುವಾಗ ಅಲ್ಲಿ ಒಬ್ಬರು ಮಾರ್ಕೆಟ್ನವ್ರು ಬರ್ತಿದ್ರು, ನಮ್ಮ ಒಂದು ದೂರದಲ್ಲಿ ರಿಲೇಷನೇ, ಅವರು ಬರುವುದು ಹೋಗುವುದು ನಾನು ನೋಡ್ತಿರ್ಲಿಲ್ಲ, ಅವರು ಬಂದು ದೂರದಿಂದ ನನ್ನ ಚರಣವಲನನ್ನು ಅವರು ನೋಡ್ತಾ ಇದ್ರು. ನೋಡಿ ನೋಡಿ ನೋಡಿ ಒಂದು ದಿವಸ ಡೈರೆಕ್ಟ್ ಅಂಗಡಿಗೆ ಬಂದು ಹೇಳಿದರು, ನೀನು ಒಂದು ಕ್ಯಾಸೆಟ್ ಕೇಳಿದರೆ ಕಸ್ಟಮರಿಗೆ ಕೊಡ್ತೀಯಲ್ವೋ? ಹೌದು. ಅದು ನಿಂಗೆ ಹೇಗೆ ಗೊತ್ತಾಗ್ತದೆ ಇಷ್ಟು ರಾಶಿ ಕ್ಯಾಸೆಟ್ ಉಂಟಂತ ಕೇಳಿ. ಅದಕ್ಕೆ ನಾನು ಆ ಕ್ಯಾಸೆಟನ್ನು ಜೋಡಿಸಿದ್ದು ನಾನು, ಅದು ಎಲ್ಲಿ ಯಾವ ಕ್ಯಾಸನ್ನು ಇಟ್ಟಿದ್ದೇನೆ ಅಂತೇಳಿ ನನಗೆ ಗೊತ್ತು, ಹಾಗೆ ನಾನು ಅದನ್ನು ತಪ್ಪ ತೆಗೆದು ಕೊಡ್ತೇನೆ ಅಂತ. ಅದು ಅದನ್ನೆಲ್ಲ ಇವರು ಕಲೆಕ್ಟ್ ಮಾಡಿಕೊಂಡು ಇವರು ಎಂಥಕ್ಕೆ ಪ್ರಶ್ನೆ ಕೇಳಿದ್ದಾರೆ ಅಂತೇಳಿ ಫಸ್ಟಿಗೆ ನನಗೆ ಗೊತ್ತಿರಲಿಲ್ಲ. ಮತ್ತೆ ಇವರು ಹೇಳಿದರು ನೀನು ಇದೆಲ್ಲಾದ ಮೇಲೆ ಎಲ್ಲಿ ಹೋಗ್ತೀಯ ಅಂತ. ಅದಕ್ಕೆ ನಾಳೆ ನನಗೆ ಮೆಡಿಕಲ್ ರೆಪ್ ಆಗಬೇಕಂತೇಳಿ ಒಂದು ಇದುಂಟು, ಇನ್ನೆಂಥದ್ದು ಅದೆಲ್ಲ ಆಗೋದು ಅಂತೇಳಿ ನನ್ನ ಬ್ರೈನ್ ವಾಶ್ ಸ್ವಲ್ಪ ಮಾಡಿದ್ರು. ನನ್ನನ್ನು ಮಾರ್ಕೆಟಿಗೆ ಕರೆದೊಂಡು ಹೋಗಿ ಅವರ ಅಲ್ಲಿಯನ ಹತ್ರ ಕೊಟ್ಟರು, ಇವರನ್ನು ನೀನು ಶಾಪ್ನಲ್ಲಿ ನಿಲ್ಲಿಸಂತ. ಅಲ್ಲಿ ನನಗೆ ಅವರು ಮೇನ್ ಸ್ಥಾನವನ್ನು ಅಂದರೆ ಮ್ಯಾನೇಜರ್ ಇದನ್ನೇ ನನಗೆ ಕೊಟ್ಟರು. ಅದು ವೆಜಿಟೇಬಲ್ ಶಾಪು, ವೆಜಿಟೇಬಲ್ ಅದರ ಮ್ಯಾನೇಜಿಂಗ್ ಎಲ್ಲ ನಾನೇ ಮಾಡಬೇಕು. ಇವರು ಸ್ಟಾರ್ಟಿಂಗ್ ಸ್ವಲ್ಪ ದಿವಸ ನನಗೆ ಸ್ವಲ್ಪ ಮಾಹಿತಿ ಗೊತ್ತೇ ಇರುವ ತನಕ ನನ್ನ ಹತ್ರ ಜೊತೆಯಲ್ಲಿದ್ದರು. ಮತ್ತೆ ಇವರು ಬರುವುದು ಬೆಳಿಗ್ಗೆ 5 ಗಂಟೆ 6 ಗಂಟೆ ಬರುವವರು, ಮತ್ತೆ ಬರುವುದು 10 ಗಂಟೆ 11 ಗಂಟೆಗೆ ಅಂದರೆ ನಾನು ಇದ್ದೇನೆ ಅಂತೇಳಿ ಇವರು ಲೇಟ್ ಮಾಡಿದರು. ಈಗ ಅಲ್ಲಿ ಹೋಗಿ ಸೇರಿದ ಮೇಲೆ ಅಲ್ಲಿದೆಲ್ಲ ನನಗೆ ಹೇಗೆ ವ್ಯಾಪಾರ ಮಾಡುವುದು, ಎಂತ ಮಾಡುವುದು, ಅಲ್ಲಿದ್ದು ಕಸ್ಟಮರ್ ಒಟ್ಟಿಗೆ ಬೆರೆಯುವುದು ಹೇಗೆ ಅಂಥದ್ದೆಲ್ಲ ನನಗೆ ಅಭ್ಯಾಸ ಆಯಿತು, ಗೊತ್ತಾಯಿತು, ಇದೆಲ್ಲ ಆಯಿತು. ಹಾಗೆ ಮತ್ತೊಮ್ಮೆ ಕೊನೆಗೆ ಇದು ಇದರಲ್ಲಿ ಲೈಫೇ ಹೀಗೆ ಅಂದರೆ ಒಂದು ಮದುವೆಯೂ ಇಲ್ಲ, ಒಂದು ಮರಣಕ್ಕೂ ಹೋಗ್ಲಿಕ್ಕಿಲ್ಲ, ಸೆಂಟ್ರಲ್ ಜೈಲಿಗಿಂತ ಇದು ಅಂತೇಳಿ ಅದಂತೂ ಭಾಸವಾಯಿತು. ಹಾಗೆ ನಾನು ಅವ್ರ ಹತ್ರ ಹೇಳಿದ್ದೆ ನಾನು ಸ್ವಲ್ಪ ಇನ್ನು ವಿರಾಮ ಮಾಡಿ ಸ್ವಲ್ಪ ಬೇರೆ ನೋಡ್ತೇನೆ ಎಜುಕೇಷನ್ ಹತ್ತಿರ ಅಂದರೆ ನನಗೆ ಮೆಡಿಕಲ್ ಇದಲ್ಲ ಬೇಡಪ್ಪ ಅಂತೇಳಿ ಮತ್ತೆ ಅವರೆಲ್ಲ ನೋಡು ಅಂತೇಳಿ ನೋಡಂತೇಳಿ ಹೊರಗೆ ಬರುವಾಗ ಮತ್ತೊಬ್ಬ ಅವರಿಗಿಂತ ಊಚಿನ ಒಬ್ಬ ಸಿಕ್ಕಿದ ನನಗೆ ಸಿಕ್ಕಿ ಹೇಳಿದ ನೀವು ಹೋಗುವುದಂತ ವಿಷಯ ಎಂತ ಬೇಡ, ಇಲ್ಲಿ ಇದೆಲ್ಲ ನೀವು ನೋಡಿಕೊಳ್ಬೇಕು ಅಂದರೆ ಅವನದು ನನ್ನದು ಚಲ ಕೆಲವನಿಗೆ ಗೊತ್ತಾಯಿತು. ಅವನು ನನ್ನನ್ನು ಬಿಡಲೇ ಇಲ್ಲ, ನನಗೆ ಸ್ಯಾಲರಿ ಜಾಸ್ತಿ ಕೊಡ್ತೇನೆ ನಿಂದು ಅದು ನೋಡ್ತೇನೆ ಇದು ನೋಡ್ತೇನೆ ಅಂತೆಲ್ಲ ಹೇಳಿ ನನಗೇನು ಅವನು ಇದು ಮಾಡಿಕೊಂಡು ಅವನ ಅಂಗಡಿಯಲ್ಲಿ ಇದ್ದೆ. ಮತ್ತೆ ನಾನು ಸ್ವಂತ ಅಂಗಡಿ ಮಾಡಿದ್ದೆ. ಸ್ವಂತ ಅಂಗಡಿ ಮಾಡುವಾಗ KMCಗಳು ನನಗೆ KMC ಹಾಸ್ಟೆಲ್ಗೆಲ್ಲ ಸಪ್ಲೈ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಅದು ಹೇಗೆ ಸಿಕ್ಕಿದ್ದು ನಿಮಗೆ? ಅದು ನನಗೆ ಅಲ್ಲಿದೊಂದು ಮೇಡಮ್ ಇದ್ರು, ಅವ್ರು ಭಾರಿ ಒಳ್ಳೆ ಮೇಡಮ್, ಮಡಿಕೇರಿಯವರು. ಅವರು ನಮ್ಮ ಹತ್ರ ಬರ್ತಾ ಇದ್ರು ತರಕಾರಿಗೆಲ್ಲ. ಬರ್ತಾ ಇರುವಾಗ ಅವರಿಗೆ ಒಳ್ಳೆ ಪರಿಚಯ ಆಗಿ ನಮ್ಮ ಸರ್ವಿಸ್ ನಮ್ದೆಲ್ಲ ಗೊತ್ತಾಗ್ತದಲ್ಲ, ನಾವು ಯಾವ ರೀತಿಯಲ್ಲಿ ಅವರನ್ನು ನೋಡ್ತೇವೆ, ಯಾವ ರೀತಿಯಲ್ಲಿ ಸರ್ವಿಸ್ ಮಾಡ್ತೇವೆ ಎಂಬುದೆಲ್ಲ ಗೊತ್ತಾಗ್ತದೆ. ಅವರಿಗೆ ಭಾರಿ ಹಿಡಿಸಿ ಹೋಯಿತು ನಮ್ಮದು. ಹಾಗೆ ಬಶೀರ್ ನೀನೊಂದು ಬೇರೆ ಶಾಪ್ ಮಾಡು, ನಮಗೆ ನೀನೇ ಸಪ್ಲೈ ಮಾಡು, ನಾವು ಎಂತೆಲ್ಲ ಬೇಕು. ಹಾಗೆ ನಾನೆಂತ ಮಾಡಿದೆ, ಬೇರೆ ಶಾಪ್ ಮಾಡಿದೆ, ಅವರಿಗೆಲ್ಲ ಸಪ್ಲೈ ಮಾಡ್ತಾ ಇದ್ದೆ, ಅದರಲ್ಲಿ ಒಳ್ಳೆಯದು ಇದು ಮಾಡ್ತಾ ಇದ್ದೆ. ಅಂದರೆ ನಮಗೆ ಅವ್ರಿಗೆ ಎಷ್ಟು ಬೇಕು ಅಷ್ಟನ್ನು ಇದು ಮಾಡಿಕೊಂಡು ಇದು ಮಾಡಿದರೆ ಮತ್ತೆ ನಮಗೆ ಹಾಳಾಗುವಂಥ ಪ್ರಮೇಯ ಇಲ್ಲ ಅಲ್ಲಿ ತರಕಾರಿ. ಅದೊಂದು ಜಾಸ್ತಿ ಸಂರಕ್ಷಣೆ ಮಾಡಿ ಇಡ್ಲಿಕ್ಕೂ ಗೊತ್ತಿಲ್ಲ ತರಕಾರಿ. ಇವತ್ತಿಗೆ ಇವತ್ತೇ ಖಾಲಿ ಆದರೆ ಅದು ಪ್ರಾಫಿಟ್, ಇವತ್ತಿದ್ದು ನಾಳೆ ಕಮ್ಮಿಗೆ ರೇಟ್ ಕೊಟ್ಟಿದೆ ಅಂತೇಳಿ ಕಮ್ಮಿ ರೇಟು ಹೋಗ್ತದೆ ಮತ್ತು ಅದರದ್ದು ಕ್ವಾಲಿಟಿ ಸಹ ಇರುವುದಿಲ್ಲ, ನಮಗೆ ಇಲ್ಲಿ ಲಾಸು ಆಗ್ತದೆ. ಹಾಗೆ ಆ KMC ಇರುವಾಗ ಒಳ್ಳೇದು ಇದೆ ನನಗೆ ಚಾಲ. ಮತ್ತೆ ಅದರಲ್ಲಿ ಒಂದು ಇದು ಬಂತು, ಎಂತಂದ್ರೆ ಕ್ಯಾಟ್ರಿಂಗ್ ಸಿಸ್ಟಮ್ ಬಂತು. ಆ ಕ್ಯಾಟ್ರಿಂಗ್ ಸಿಸ್ಟಮ್ ಬಂದ ಬೆನ್ನಿಗೆ ಕೊರೋನಾದೊಂದು ಇದು ಬಂತು. ಇದೆಲ್ಲವೂ ನಮಗೆ ಸ್ವಲ್ಪ ಆಪತ್ತು ಕೊಟ್ಟಿತ್ತು. ಈಗ ನೀವು ಈ ತರಕಾರಿ ವ್ಯಾಪಾರ ಮೊದಲಿಗೆ ಪ್ರಾರಂಭ ಮಾಡುವಾಗ ನಿಮಗೆ ಬೇರೆ ಕಡೆ ಹೋಗಿ ಅಭ್ಯಾಸ ಇತ್ತು, ಆದರೆ ಎಲ್ಲಿಂದ ತರಿಸುವುದು ಹೇಗೆ ಇದೆಲ್ಲ ಗೊತ್ತಿತ್ತ? ಅದು ಅಂದರೆ ನಾವು ಅಲ್ಲಿ ಹೋದ ಮೇಲೆ ಗೊತ್ತಾದದು ನಮಗೆ, ಇವರು ಎಲ್ಲಿಂದ ತರದು ಅಂದರೆ ಬಿಲ್ಲೆಲ್ಲ ನಮ್ಮ ಕೈಗೆ ಸೇರ್ತಿತ್ತಲ್ಲ. ಅಂದರೆ ಅವರು ಬ್ಯಾಂಗ್ಳೂರಿನಿಂದ ತರಿಸೋದು, ನಾವು ಚಿಕ್ಕಮಂಗ್ಳೂರಿನಿಂದ ತರಿಸೋದು. ಬ್ಯಾಂಗ್ಳೂರಿನಲ್ಲಿ ಇದ್ದದ್ದೆಲ್ಲ ಒಳ್ಳೆ ಐಟಮ್ಸ್ ನಮ್ಮ ಲೋಕಲ್ ಹಾಗೆ ಕಾಣ್ತದೆ. ಚಿಕ್ಕಮಂಗ್ಳೂರಿದ್ದು ಐಟಮ್ ಒಳ್ಳೆದಿಲ್ಲ ಅಂತೇಳಿ ಅಲ್ಲ, ಅಲ್ಲಿ ಸ್ವಲ್ಪ ಅಲ್ಲಿದು ಏನೋ ವೆದರಿಗೆ ಏನ ಸ್ವಲ್ಪ ಡಿಫರೆನ್ಸ್ ವ್ಯತ್ಯಾಸ ಉಂಟು. ಈಗ ತೊಂಡೆಕಾಯಿ ನೋಡುವಾಗ ಹಸಿರಾಗಿರ್ತದೆ, ಒಳಗಡೆ ಕೆಂಪಿರ್ತದೆ. ನಮ್ಮದು ಹಸಿರಾಗಿ ಇದ್ರೂ ಸ್ವಲ್ಪ ಕೆಂಪಾದ್ರೂ ನಮಗೆ ಗೊತ್ತಾಗ್ತದೆ, ಹೊರಗಿಂದ ಅದು ಗೊತ್ತಾಗುದಿಲ್ಲ. ಕಟ್ಟಿಂಗ್ ಮಾಡಿದ ಮೇಲೆ ಮಾತ್ರ ಈ ಚಿಕ್ಕಮಂಗ್ಳೂರು ಗೊತ್ತಾಗುದು. ಬೆಂಗಳೂರಿದ್ದು ಸಾಧಾರಣ ಮಾಮೂಲಿ ನಮ್ಮ ಹಾಗೆ ಇದುಂಟು, ಆ ರೀತಿ ವ್ಯತ್ಯಾಸ ಎಲ್ಲ ಹಾಗೆ. ಮತ್ತೆ ಊರಿದ್ದು ನಾವು ಬೆಂಗಳೂರಿದ್ದು ಜಾಸ್ತಿ ಬೇಕಾದ್ರೆ ಬ್ಯಾಂಗ್ಳೂರಿನವರಿಗೆ ಆರ್ಡರ್ ಕೊಟ್ಟರೆ ಆಯ್ತು. ಒಂದ್ ವೇಳೆ ಬ್ಯಾಂಗ್ಳೂರಿನಲ್ಲಿ ಕೊರತೆ ಉಂಟು ತರಕಾರಿ ಅಂದ್ರೆ ನಾವು ಚಿಕ್ಕಮಂಗ್ಳೂರಿನಿಂದ ಸಹ ತರಿಸ್ತೇವೆ. ಹಾಗೆ ಚಿಕ್ಕಮಂಗ್ಳೂರಿನವರು ಅವರೇ ವ್ಯಾಪಾರ ಮಾಡ್ತಾರೆ, ಕೆಲವರು ಲೋಡ್ ಲೋಡ್ ತಂದು ನಾವು ಆರ್ಡರ್ ಮಾಡಿದ್ದು ಅಂತ ಹೇಳಿ ಅಲ್ಲ, ಅವರು ಈಗ ಅಲ್ಲಿ ಎಂಥದ್ದು ಯಾವುದಕ್ಕೆ ಕಮ್ಮಿ ಉಂಟು ಅದನ್ನು ಲೋಡ್ ಮಾಡಿಕೊಂಡು ಬರ್ತಾರೆ. ಬಂದು ಇಲ್ಲಿ ಪಾರ್ಟಿ ಅವ್ರ ಹತ್ರ ಕೇಳ್ತಾರೆ ನಿಮಗೆ ಎಂಥ ತರಕಾರಿ ಯಾವುದಾದ್ರು ಬೇಕಾ, ನಮಗೆ ನಿಮ್ಮ ಹತ್ರ ಎಂತ ಉಂಟು ಅಂತ ಹೇಳಿ ಅದಕ್ಕೆ ಎಂತ ಡಿಮ್ಯಾಂಡ್ ಇದ್ರೆ ನಾವು ಅದನ್ನು ಅವ್ರ ಕೈಯಿಂದ ಸಹ ಪರ್ಚೇಸ್ ಮಾಡ್ತೇವೆ. ನಾವು ಪರ್ಚೇಸ್ ಮಾಡಿ ವ್ಯಾಪಾರ ಮಾಡೋದು. ಯಾವ್ಯಾವ ತರಕಾರಿ ಎಲ್ಲ ನೀವು ತರಿಸ್ತಾ ಇದ್ರಿ ಅಲ್ಲಿಂದ? ನಾವೆಲ್ಲ A to Z ಅಂದ್ರೆ ತರಕಾರಿ ಎಲ್ಲ ಉಂಟಲ್ಲ ಅದೆಲ್ಲ ತರ್ತಿದ್ದೆವು. ಮತ್ತೆ ಆ ಚೈನೀಸ್ ಇದು ಉಂಟಂತ ಹೇಳಿ ಉಂಟಲ್ಲ ಈ ಕ್ಯಾಬೇಜ್, ಅದು ಈ ಬ್ಲೂಸ್ ಕ್ಯಾಬೇಜ್, ಮತ್ತೆ ಕ್ಯಾಪ್ಸಿಕಮ್ ಉಂಟು, ಅದೆಲ್ಲ ಚೈನೀಸ್ ಕ್ಯಾಪ್ಸಿಕಮ್ ಅಂತೇಳಿ ಅದಕ್ಕೆ ಹೆಸರಿಟ್ಟದ್ದು. ಅದು ಇಲ್ಲಿ ಸ್ವಲ್ಪ ಮಾರುಕಟ್ಟೆಯಲ್ಲಿ ಅದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಬಂತು. ಮೊದಲು ಇರಲಿಲ್ಲ. ಮೊದಲು ಅಂದರೆ ಸ್ಟಾರ್ಟಿಂಗ್ನಲ್ಲಿ ನಾನು ಬರೋಗಿಂತ ಎಷ್ಟು ವರ್ಷಗಳ ಮೊದಲು ಕೊತ್ತಂಬರಿ ಸೊಪ್ಪೇ ಮಂಗಳೂರು ನೋಡಲಿಲ್ಲ. ಅದು ಜೆ ಎಲ್ ಲೋಬೋ ಅಂತೇಳಿ ಒಬ್ರು ಇದ್ದರು, ಅವರು ಒಂದು ಗೋಣಿಯನ್ನು ತರಿಸಿದ್ದು. ಅದು ಇಲ್ಲಿ ಅವರು ಅದರ ಸ್ಮೆಲ್ ಎಲ್ಲ ನೋಡಿ ಅದನ್ನೆಲ್ಲ ಯೂಸ್ ಮಾಡಲಿಲ್ಲ. ಮತ್ತೆ ಆ ಗುಜರಾತಿಯವರೆಲ್ಲ ಇಲ್ಲಿ ಇದ್ದದರಿಂದ ಅದನ್ನು ಸ್ವಲ್ಪ ಕೊಂಡೋಗ್ತಾ ಇದ್ರು. ಆಮೇಲೆ ಅದರದ್ದು ಇದು ಹೋಟೆಲ್ ಮುಖಾಂತರ ಈ ಫಾಸ್ಟ್ ಫುಡ್ ಎಲ್ಲ ಈಚೆ ಬಂದದ್ದು. ಕೆಲವೊಂದು ಕಡೆ ಗೊತ್ತಾದ ಮೇಲೆ ಮನೆಯವರೆಲ್ಲ ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ರು. ಯೂಸ್ ಮಾಡಿದ ಮೇಲೆ ಲೋಡ್ ಲೋಡ್ ಬರುವುದೇ ಕೊತ್ತಂಬರಿ ಸೊಪ್ಪು ಮಾರ್ಕೆಟ್ಗೆ. ಮಾರ್ಕೆಟ್ಗೆ ಬರುವುದೇ ಕೊತ್ತಂಬರಿ. ಡಿಮ್ಯಾಂಡ್ ಆದರೆ ಅದು ಕೆಜಿಗೆ 10 ರೂಪಾಯಿ ಇದ್ದದ್ದು ಇಲ್ಲಿ ಡಿಮ್ಯಾಂಡು, ಮತ್ತೆ ಮದುವೆದು ಅದು ಇದು ಫಂಕ್ಷನ್ ಉಂಟು ಅಂತ ಹೇಳಿ ಆದರೆ ಅದೇ 10 ರೂಪಾಯಿ ಕೊತ್ತಂಬರಿ 100 ರೂಪಾಯಿಗೂ ಹೋಗ್ತದೆ ಕೆಜಿಗೆ. ಆ ರೀತಿಯ ಒಂದು ವಾತಾವರಣ. ಅದು ಸರಿ. ಈ ತರಕಾರಿ ವ್ಯಾಪಾರದಲ್ಲಿ ಲಾಭವೂ ಉಂಟು, ಆದರೆ ಅದನ್ನು ಹೆಚ್ಚು ದಿವಸ ಇಡ್ಲಿಕ್ಕೆ ಆಗುದಿಲ್ಲ ಅನ್ನುವಂತಹ ತೊಂದರೆಯೂ ಉಂಟು. ಹೌದು. ನಿಮಗೆ ಈ ಯಾವ್ಯಾವ ತರಕಾರಿಗಳನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಈಗ ಮುಂದಿನ ದಿವಸಗಳಲ್ಲಿ ಕೂಡ ಇಡಬಹುದು ಅಂತ ಏನಾದರೂ? ಅದು ಈಗ ಆಲೂಗಡ್ಡೆ, ನೀರುಳ್ಳಿ, ಮತ್ತೆ ಗೆಣಸು, ಈ ಗೆಡ್ಡೆ ಇದೆಲ್ಲ ಉಂಟಲ್ಲ ಅದೆಲ್ಲ ಇಡಬಹುದು. ಮತ್ತೆ ಅಲಸಂದೆನೂ ಸಹ ಇಡಬಹುದು. ತರಕಾರಿ ಯಾವುದು, ಬೀನ್ಸ್, ಅಲಸಂದೆ, ಸ್ವಲ್ಪ ಅದನ್ನು ಬಾಕ್ಸ್ನಲ್ಲಿ ಇದು ಮಾಡಿಕೊಂಡು ಈ ಹೀಟ್ ಇರುವಾಗ ಓಪನ್ ಇರಬೇಕು, ಕೋಲ್ಡ್ ಇರುವಾಗ ಪರವಾಗಿಲ್ಲ, ಮುಚ್ಚಿಟ್ಟರು ಅದಕ್ಕೇನು ಇದಾಗುದಿಲ್ಲ. ನಾವು ವಾತಾವರಣ ಬಿಸಿ ಇರುವಾಗ ಬಾಕ್ಸ್ನ ಒಳಗೆ ಹಾಕಿಟ್ರೆ ಮರುದಿವಸ ಬೂಸ್ಟ್ ಬಂದಿರ್ತದೆ. ಆಗ ನಮಗೆ ಫ್ರಿಡ್ಜಲ್ಲಿ ಎಷ್ಟು ಇಡ್ಬೋದು ಆಗುದಿಲ್ಲ. ಮತ್ತೆ ಸ್ಟೋರೇಜ್ ಮಾಡುವಂತೇಳಿ ಇದು ಮಾಡಿಕೊಂಡಿರುವಾಗ ಅಲ್ಲಿ ಮಾರ್ಕೆಟ್ ಓಪನ್ ಮಾರ್ಕೆಟ್, ಎಂಥದ್ದು ಮಾಡ್ಲಿಕ್ಕೆ ಆಗುದಿಲ್ಲ. ಸುರಕ್ಷಿತ ಬಾಗಿಲು ಇಲ್ಲದಂತ ಕಡೆ ನಾವು ಬಾಕ್ಸ್ನಲ್ಲಿ ಆದ ರೀತಿಯಲ್ಲಿ ಓಪನ್ ಅಲಸಂದೆ ಉಳಿದರೆ ಗೋಣಿನ ಓಪನ್ ಮಾಡಿಡುವುದು, ಹಾಗೆ ಯಾರು ಕೊಂಡೋಗ್ತಿರ್ಲಿಲ್ಲ. ಹಾಗೆ ಅಲ್ಲಿ ವಾಚ್ಮ್ಯಾನ್ ಅವರು ಇದ್ರು. ನನಗೆ ಒಂದು ತರಕಾರಿದ್ದು ಆರ್ಡರ್ ಒಮ್ಮೆ ಬಂತು ಬಂಟ್ವಾಳ ನಮ್ಮ ಊರಿಗೆ, ದೊಡ್ಡ ಮದುವೆಗೆ, ದೊಡ್ಡ ಮದುವೆ ಅದು ನಮ್ಮ ಧರ್ಮಸ್ಥಳ ಕಲ್ಯಾಣ ಮಂಟಪದಲ್ಲಿ. ಆಗ ಅವರಿಗೆ ತುಂಬ ತರಕಾರಿ, ಗೋಣಿ ಗೋಣಿ ಗೋಣಿ ಗೋಣಿ, ಎರಡೆರಡು ಗೋಣಿ ಅಲಸಂದೆ, ತೊಂಡೆಕಾಯಿ, ಬೀನ್ಸ್ ಹೀಗೆ ಆಯ್ತು. ಹಾಗೆ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಲೋಡ್ ಮಾಡಿಸಿ ನಾನೇ ಹೋದದ್ದು ಅವರಿಗೆ, ಹೋಗಿ ಇದು ಮಾಡಿದೆ, ಮುಟ್ಟಿಸಿದೆ, ಮುಟ್ಟಿಸಿ ಭಟ್ರ ತೆಲಿದೆ ತರಕಾರಿ ಎಲ್ಲಿ ಖಾಲಿ ಮಾಡುವುದು ಅಂತ. ಹಾಗೆ ಪ್ಲೇಸ್ ತೋರಿಸಿದರು. ಪ್ಲೇಸ್ ತೋರಿಸಿ ಇರಲಿ, ಗೋಣಿಯಲ್ಲಿ ಇರಲಿ ಅಂತೇಳಿ. ನಾನು ಗೋಣಿಯಲ್ಲಿದ್ದರೆ ನನಗೆ ಆರ್ಡ್ರ್ ಕೊಟ್ಟವರು ನನ್ನ ಮುಖ ನೋಡಲಿಕ್ಕಿಲ್ಲ, ನೀವು ನನಗೆ ಅವಕಾಶ ಕೊಡಿ, ನಾನು ಅದನ್ನೆಲ್ಲ ಇದು ಮಾಡ್ತೇನೆ. ಗೋಣಿಯಿಂದ ಆಗ ಹೀಟ್ ಕಂಡಾಪಟ್ಟು ಹೀಟ್ ಬಿಸಿಲಿತ್ತು. ಎಲ್ಲ ಓಪನ್ ಮಾಡಿ ಒಂದೊಂದು ಕಡೆ ಎಲ್ಲ ನಾನೇ ಇಟ್ಟೆ, ಅದರ ವಿಷಯ ಎಲ್ಲ ನಮಗೆ ಗೊತ್ತುಂಟಲ್ಲ. ಎಲ್ಲ ಇಟ್ಟು ಕ್ಲಿಯರ್ ಆಗಿ ಮಾಡಿ ನಾನು ಫೋನ್ ಮಾಡಿದೆ ಅವರಿಗೆ, ತರಕಾರಿ ಮುಟ್ಟಿದೆ, ನೀವು ಮತ್ತೆ ಬಂದು ನೋಡಿಕೊಳ್ಳಿ. ಆಯ್ತು ಬಶೀರ್ ಅಂತ ಹೇಳಿದ್ರು. ಅವರಿಗೆ ತರಕಾರಿ ಇಂಪಾರ್ಟೆನ್ಸ್, ಅದು ನಾನ್ ವೆಜ್ ಅಲ್ಲ, ಇಂಪಾರ್ಟೆನ್ಸ್ ತರಕಾರಿ ಎಲ್ಲವೂ. ಕೊನೆಗೆ ನಾನು ನನ್ನ ಅಷ್ಟಕ್ಕೆ ಬಂದೆ. ಬಂದು ಅವರು ಹೇಳಿದ್ರು, ಅವ್ರು ಮೇನ್ ಬಂದು ಕೇಳಿದೆ ತರಕಾರಿ, ಅದು ಭಟ್ರು ಹೇಳಿದ್ರು ತರಕಾರಿ ಎಲ್ಲ ಅವು ಮತ್ತು ಆರು ಪಾಡ್ದಿರಲ್ಪ ಅಂತ ಅವರು ಹೇಳಿದ್ರು. ಎಲ್ಲಿ ಒಲ್ಪೊಂಡು ತೂಲ ತೋಚ್ಪಾಲೆ ತೋಚ್ಪಾಲೆ ಅಂತ. ಅವರಂದರೆ ತರಕಾರಿ ಎಲ್ಲ ಮಿಸ್ಟೇಕೇ ಬರ್ತಿದ್ದದು. ಅದು ಇವರು ಹೋಗಿ ನೋಡುವಾಗ ಅವರಿಗೆ ಭಾರಿ ಶಾಕ್ ಆಯ್ತಂತೆ. ಶೇ, ಇದು ತರಕಾರಿ ಇಷ್ಟು ಚಂದ ಉಂಟು ಮಾರೇ. ಹೌದು, ಅವರೇ ಬಂದು ಹೇಳಿದರು, ನಾನು ಓಪನ್ ಮಾಡಿ ಇಟ್ಟು ಹೋಗೋದು, ಇಲ್ಲದ್ರೆ ನಾಳೆ ಮುಖ ನೋಡಲಿಕ್ಕಿಲ್ಲ ಅವರನ್ನು ಅಂತ ಅಲ್ಲಿ. ಹೋ, ಅಲ್ಲೇ ಇದು ತೆಗೆದಿದ್ದಾರೆ, ರೆಸ್ಪಾನ್ಸ್ ತೆಗೆದಿದ್ದಾರೆ ಅವರು. ಆಗ್ಬೋದು ಮಾರೇ, ತರಕಾರಿ ಹಸಿ ಹಸಿ ಹಸಿ ಆಗಿದ್ದು. ನಾನು ಅದು ಗೋಣಿಯಲ್ಲೇ ಇಟ್ಟು ಹೋದರೆ ಇವರು ರಾತ್ರಿ ಕಟ್ ಮಾಡೋದು, ಅದು ನಿಮಗೆ ಇದು ಆಗಿ ಸಗಣಿ ಸಗಣಿ ಆಗಿ ಆಗ್ತಿತ್ತು. ಕೊತ್ತಂಬರಿ ಸೊಪ್ಪು ಮತ್ತೆ ಸಿಗುತ್ತೇ ಇರಲಿಲ್ಲ. ನಾನು ನನ್ನ ಚಲಾಕಿಯನ್ನು ಉಪಯೋಗಿಸಿ ಅದನ್ನು, ನಮಗೆ ಗೊತ್ತಿದ್ದರೆ ನಾವು ಅಷ್ಟೊಂದು ಮಾಡಬೇಕು, ನಮಗೆ ಕೆಲಸ ಆಗ್ತದೆ, ಇಲ್ಲದ್ರೆ ಅವರು ಹಣ ಕೊಟ್ಟು ಆಗಿದೆ, ಇನ್ನು ಎಂತ ಬೇಕು ಮಾಡಲಿ ಅಂತೇಳಿ ನಾವು ಕಸ್ಟಮರನ್ನು ಬಿಡುವ ಹಾಗಿಲ್ಲ. ನನ್ನದೊಂದು ಪಾಲಿಸಿ ಹಾಗೆ, ನನಗೆ ಇವತ್ತು ಕೊಟ್ಟ ಕಸ್ಟಮರ್ ನಾಳೆ ಸಹ ಬರಬೇಕು. ಆ ರೀತಿದ್ದು ಆ ರೀತಿ ಮಾಡ್ತಾ ಇದ್ದೆ ನಾನು. ಈ ತರಕಾರಿ ವ್ಯಾಪಾರದಲ್ಲಿ ಕೊಳ್ತದ್ರಿಂದ ನಷ್ಟ ಆಗುದಿಲ್ವಾ? ತುಂಬಾ ಆಗ್ತದೆ, ನಷ್ಟ ಆಗ್ತದೆ. ಅದು ಸರದಿಯ ಸಾಲಿನಂತೆ ಅದರ ಹಾಗೆ ಹೋಗ್ಬಾರ್ದು. ಈಗ ನಮಗೆ ಒಂದು ಐಟಮ್ ಜಾಸ್ತಿ ಖರ್ಚಿಲ್ಲ ಅಂತೇಳಿ ಅದನ್ನು ಸ್ವಲ್ಪ ಕಮ್ಮಿ ಮಾಡಬೇಕು. ಕಮ್ಮಿ ಮಾಡಿ ನಮಗೆ ಆ ದಿವಸಕ್ಕೆ ಎಷ್ಟು ಬೇಕಾದಿತ್ತು ಹಾಗೆ ನಾವು ಮಾರ್ಕೆಟ್ನಲ್ಲಿ ನಾವು ರಾಶಿ ರಾಶಿ ತಂದು ಹಾಕ್ತಿರ್ಲಿಲ್ಲ. ನಮ್ಮದು ಖಾಲಿ ಆದ ಮೇಲೆ ಏನಾದರೂ ಯಾರಾದರೂ ಈಗ ನೀವೇ ಬಂದು ಇದು ಕೇಳುವಾಗ ನಮ್ಮ ಹತ್ರ ಇಲ್ಲ ಸರ್ ನಾನು ತಂದು ಕೊಡ್ತೇನೆ ಅಂತೇಳಿ ನಾವು ಬೇರೆ ಕಡೆಯಿಂದ ತಂದು ಕೊಡ್ತೇವೆ. ನೋಡಿ, ಅವರಿಗೂ ವ್ಯಾಪಾರ ಆಯಿತು, ನಾವು ನಿಮಗೆ ಕೊಟ್ಟದ್ದು ನಮಗೆ ಸಹ ಅದು ವ್ಯಾಪಾರ ಆಯಿತು. ನಮಗೆ ಅಲ್ಲಿ ಕೊಡುವಾಗ ಒಂದು 1 ರೂಪಾಯಿ 1-5 ರೂಪಾಯಿ ನಮಗೆ ಅದು ಬಿಟ್ಟು ಕೊಡ್ತಾರೆ ಅವರು. ಅದು ನೀವು ಹೋದರೆ ಅದೇ ರೇಟ್ ಅವ್ರದ್ದೇ ಇದೊಳ್ತಾರೆ. ನಾವು ತಂದು ನಿಮಗೆ ನಮ್ಮದು ಸರ್ವಿಸ್ ಆಯಿತು ಒಂದೇ ಕಡೆ, ಇದು ಒಳ್ಳೆ ಐಟಮ್ ಸಿಕ್ಕಿತ್ತು ನಾವು ತಂದು ಇದು ಕಸ್ಟಮರ್ ಇದಾಗ್ತಾರೆ. ಕೆಲವರು ಇದೆ ನಾವು ತೆಗೆದುಕೊಳ್ತೇವೆ ಅಂತ, ಇವರು ಹೋಗಿ ತೆಗೆದುಕೊಳ್ತಾರೆ. ನಾವು ಇಲ್ಲೊಂದು ರೇಟ್ ಅವರಿಗೆ ಎಷ್ಟಿರ್ಬೋದು, ನಮ್ಮದು ಇಷ್ಟಿತ್ತಮ್ಮ ಅಂತೇಳಿ ಅಲ್ಲಿ ಹೋಗುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ನಮಗೆ ಅವರು ಕಮ್ಮಿ ಹೇಳಿದ್ರು. ಅವರು ಕಮ್ಮಿ ಹೇಳೋದು ಸುಮ್ಮನೆ, ಇಂಥದ್ದು ಒಂದು ಬಿಸ್ನೆಸ್ನಲ್ಲಿ ಇರುವಂಥದ್ದು. ಈಗ ಈ ತರಕಾರಿ ವ್ಯಾಪಾರ ಅಂತ ಹೇಳುವಾಗ ನೀವು ಹೇಳಿದ್ರಿ ಬೇರೆ ಬೇರೆ ರೀತಿಯಲ್ಲಿ ಒಂದೊಂದು ಟೈಮಲ್ಲಿ ಒಂದೊಂದು ತರದ ಇದು ವ್ಯಾಪಾರ ಆಗ್ತದೆ. ರೇಟ್ ಕೂಡ ಕೆಲವು ಸಲ ನಾವು ನೋಡುವ ಹಾಗೆ ಕೆಲವು ಐಟಮ್ಗಳಿಗೆ ಸಡನ್ ಸಿಕ್ಕಾಪಟ್ಟೆ ಆಗ್ತದೆ, ಕೆಲವೊಮ್ಮೆ ತುಂಬಾ ಡೌನ್ ಆಗ್ತದೆ. ಈ ಹೆಚ್ಚು ಕಮ್ಮಿ ಆಗುವ ಇದರಿಂದಾಗಿ ನಿಮಗೆ ವ್ಯಾಪಾರ ಮಾಡುವವನಿಗೆ ಹೇಗೆ? ನಮಗೆ ವ್ಯಾಪಾರ ಮಾಡುವ ಎಂತ ಪೆಟ್ಟಿಲ್ಲ ಎಂದರೆ ನಾವು ಅದು ದಿನದ ಇದುಂಟಲ್ಲ ಡೈಲಿ ಹೇಗೆ ರೇಟ್ ಉಂಟು ಅವ್ರ ವ್ಯವಹಾರ ಅದರ ಮೇಲೆ ಡಿಪೆಂಡ್ ಆಗಿ ಉಂಟು. ಅದು ನಮ್ಮದು ಹಾಳಾಗುವಂಥ ಐಟಮ್ಸ್ ಅದು. ಆದ್ದರಿಂದ ಇವತ್ತು ತರಕಾರಿಗೆ ಜಾಸ್ತಿ ರೇಟ್ ಇದ್ದರೆ ಅದನ್ನು ನಾವು ತರಿಸಲಿಕ್ಕೆ ನಮಗೆ ಡಿಮ್ಯಾಂಡ್ ಇದ್ದರೆ ತರಿಸ್ತೇವೆ. ನಾವು ಅವ್ರ ಹತ್ರ ಹೇಳ್ತೇವೆ ಹೀಗೆ ಹೀಗೆ ರೇಟ್ ಉಂಟು, ನಿಮಗೆ ಎಷ್ಟು ಬೇಕಷ್ಟೇ ಕೊಂಡೋಗಿ, ಒಂದು ವಾರದಲ್ಲಿ ಕಮ್ಮಿ ಆಗ್ಬೋದು, ನಾಳೆಯೂ ಕಮ್ಮಿ ಆಗ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲ ನಮಗೆ ಇವತ್ತು ಫಂಕ್ಷನ್ ಉಂಟು ಅದಕ್ಕೆ ಬೇಕೇ ಬೇಕಂತ ಹೇಳಿ ಅನಿವಾರ್ಯ ಅದು ಕೊಡಲೇಬೇಕು ನಾವು. ಅವರು ಅದು ಅಷ್ಟು ಹಣವನ್ನು ತೆತ್ತು ಕೊಂಡೋಗ್ತಾರೆ, ಕೊಂಡೋಗುವಂತ ಇದು ಇರ್ತದೆ. ಅದು ಸರಿ. ಹೌದು, ಅಲ್ಲಿ ಮುಖ್ಯವಾಗಿ ಕಸ್ಟಮರ್ ಅನ್ನು ಅಂದಿಕೊಂಡು ನೀವು ತರಕಾರಿ ವ್ಯಾಪಾರ ಮಾಡಿ. ಹೌದು, ತರಕಾರಿ ಮಾತ್ರವೋ ಹಣ್ಣು ಕೂಡ ನೀವು ಅದರಲ್ಲಿ ಮಾಡ್ತಾ ಇದ್ರ ವ್ಯಾಪಾರ? ಹಾ, ಹಣ್ಣು ಮಾಡ್ತಾ ಇದ್ದೆ, ಆದರೂ ನಾವು ಜಾಸ್ತಿ ಇದು ಕೊಡುತ್ತಾ ಇದ್ದ ಒತ್ತು ಕೊಡುತ್ತಿದ್ದದ್ದು ತರಕಾರಿಗೆ. ಮತ್ತೆ ಹಣ್ಣು ಹಂಪಲು ನಮ್ಮ ಹತ್ರ ಹೇಳಿದರೆ ನಾವು ಅದು ಹೋಲ್ಸೇಲ್ ಅಂಗಡಿಯವರಿಗೆ ಕೊಟ್ಟು ಒಳ್ಳೆ ಐಟಮ್ಸ್ ಹಾಕಿ ನಮ್ಮ ಪರ್ಮನೆಂಟ್ ಕಸ್ಟಮರು ಏನು ಇದು ಮಾಡಬೇಡಿ ಅಂತೇಳಿ ಅವರಿಗೆ ಸ್ವಲ್ಪ ಹಣ ಜಾಸ್ತಿ ಆದರೂ ಈ ಪಾರ್ಟಿ ಎಲ್ಲ ಇರುವಾಗ ಇದು ಮಾಡ್ತಿರ್ಲಿಲ್ಲ, ಒಳ್ಳೇದು ಐಟಮ್ಸ್ ಕೊಡ್ತಾ ಇದ್ದೆವು. ಅಂದ್ರೆ ಬೇರೆಯವರಿಂದ ಅಡ್ಜಸ್ಟ್ಮೆಂಟ್ ಒಂದೇ ಕಡೆಯಿಂದ. ಈಗ ನೀವು ತರಿಸ್ತಾ ಇರುವುದು ಅಂತ ಹೇಳಿದ್ರೆ, ನೀವು ಹೇಳಿದ್ರೆ ಬೆಂಗಳೂರಿಂದ ಚಿಕ್ಕಮಗಳೂರಿಂದ ಎಲ್ಲ ತರಿಸ್ತಾ ಇದ್ರಿ ಅಂತ, ಈ ತರಿಸುವ ಸಂದರ್ಭದಲ್ಲಿ ನಿಮಗೆ ನೀವೇ ಅದರದ್ದೆಲ್ಲ ವ್ಯವಹಾರ ನೋಡ್ಕೊಳ್ಬೇಕಾ? ನೀವು ಇಲ್ಲಿಂದ ಅವರಿಗೆ ಫೋನ್ ಮಾಡಿದ್ರೆ ಅವರು ಕಳಿಸ್ತಾ ಇದ್ರ ಹೇಗೆ? ಅದು ನಾವು ಫೋನ್ ಮಾಡ್ತೇವೆ, ಫೋನ್ ಮಾಡಿದ್ರೆ ಅವ್ರು ಲಿಸ್ಟ್ ಮಾಡಿಕೊಂಡು ಇರ್ತಾರೆ ಇಂಥ ಪಾರ್ಟಿಗೆ. ಅಂದ್ರೆ ನಮ್ಮ ಲೋಡ್ ನಲ್ಲಿ ಇರುವುದು ಯಾವುದು ಒಂದು ಲೋಡ್ ನಲ್ಲಿ ಎಷ್ಟು ಇದಾಗಿ, ಈಗ ನಮ್ಮ ಮಾರ್ಕೆಟ್ ನಲ್ಲಿ ಮೊದಲು ಯಾವುದು ಕೇಂದ್ರ ತರಕಾರಿ ಮಾರುಕಟ್ಟೆಯಲ್ಲಿ ಸೆಂಟ್ರಲ್ ಮಾರ್ಕೆಟ್ ನಲ್ಲಿ ತುಂಬಾ ಅಂಗಡಿಗಳಿತ್ತು. ನನಗೀಗ ಸ್ವಲ್ಪ ತರಕಾರಿ ಬೇಕು, ಒಂದು ಲಾರಿಯನ್ನು ಕಲಿಸಲಿಕ್ಕೆ ಆಗ್ತದೆ, ಆಗುದಿಲ್ಲ. ಆಗ ಉಳಿದವ್ರದ ಎಲ್ಲ ಯಾರ್ದೆಲ್ಲ ಉಂಟು ಅದೆಲ್ಲ ಜೊತೆಯಾಗಿ ಕಲಿಸ್ತಾ ಇದ್ರು, ಒಂದು ಮಾರ್ಕ್ ಆಗ್ತಿದ್ರು ಆ ಗೋಣಿಗೆ, ಆ ಇಂಥವ್ರಿಗೆ ಇಂಥವ್ರಿಗೆ ಅಂತ. ಮತ್ತೆ ನಾವು ಎಂತೆಲ್ಲ ಹೇಳಿದ್ದೇವೆ ಅದನ್ನು ಅವರು ರೆಡಿ ಮಾಡಿ ಇದು ಮಾಡಿಕೊಂಡು ಕಲಿಸ್ತಾರೆ. ಮತ್ತೆ ರೇಟ್ ಲಿಸ್ಟ್ ಒಂದು ಆ ಗೋಣಿಯಲ್ಲಿ ಇರ್ತದೆ, ಇಲ್ಲದ್ರೆ ಪಾರ್ಟಿ ಅವರ ಕೈಲಿ ಕೊಡ್ತಾರೆ. ಮೊದಲೆಲ್ಲ ವಾಟ್ಸಪ್ ಎಲ್ಲ ಇರಲಿಲ್ಲಲ್ಲ, ಆಗ ಲಾರಿ ಅವನ ಕೈಲಿದ್ದು ಅದು ಬಂದು ನಮಗೆ ತಲುಪ್ತದೆ. ನಿಮ್ಮ ಪೇಮೆಂಟ್ ವ್ಯವಸ್ಥೆ ಎಲ್ಲ ಹೇಗೆ ಮಾಡ್ತಾ ಇದ್ರಿ? ಅದು ನಮಗೆ ತರಕಾರಿ ಒಟ್ಟಿಗೆ ತರಕಾರಿದು ರೇಟ್ ಎಲ್ಲ ಹಾಕ್ತಾರೆ. ನಾವು ಎಂತ ಮಾಡ್ತೇವೆ, ಈ ಬಾಡಿಗೆ ಅದನ್ನೆಲ್ಲ ಇದು ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ಅದಕ್ಕೆ ಆ ರೇಟ್ ಅನ್ನು ಫಿಕ್ಸ್ ಮಾಡ್ತೇವೆ. ನಮ್ದು ಈ ಬಾಡಿಗೆ ಒಂದ ಅವರು ಕೊಟ್ಟಿರ್ತಾರೆ, ಆ ಕೊಟ್ಟರೆ ನಾವು ತರಕಾರಿಗೆ ನಾವು ಕೊಟ್ಟದ ಹೇಗೆ ಉಂಟು ಅದನ್ನು ನಾವು ಫಿಕ್ಸ್ ಮಾಡ್ತೇವೆ. ಇಲ್ಲಿ ಅವರಿಗೆ ಅವರು ಎಂತ ಕೊಡ್ತಾರೆ ಅದೇ ನಾವು ಇಲ್ಲಿ ಸಹ ಕೊಡುವುದು. ಮತ್ತೆ ನಮಗೆ ಒಂದು ಅನುಕಂಪ ಇದ್ರೆ ಡ್ರೈವರ್ಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೊಟ್ಟರೆ ಸ್ವಲ್ಪ ನಮ್ಮದು ತರಕಾರಿ ಎಲ್ಲ ಒಳ್ಳೆ ರೀತಿಯಲ್ಲಿ ಮುಟ್ಟಿಸ್ತಾನಲ್ವ ಅಂತೇಳಿ ಅಂತ ಒಂದು ಅದು ಬೇರೆ. ಅಲ್ಲಿ ನೀವು ಒಂದೇ ಕಡೆಯಿಂದ ತರಿಸ್ತಾ ಇದ್ದದ್ದು ಜನ ಚೇಂಜ್ ಮಾಡ್ತಾ ಇದ್ರು ಅಲ್ಲಿಂದ? ಅಂದ್ರೆ ನಮ್ಗೆ ಬೇರೆ ಬೇರೆ ಒಂದು ಐಟಮ್ಸ್ ಅಲ್ಲಿಂದ ಬ್ಯಾಂಗ್ಳೂರಲ್ಲಿ ತುಂಬಾ ಮಂದಿ ಇದ್ದಾರೆ, ನಮಗೆ ತುಂಬಾ ಮಂದಿ. ಆ ತುಂಬಾ ಮಂದಿ ಅವ್ರಿಗೆ ಸಹ ನಾವು ಸಂಪರ್ಕ ಇಟ್ಟುಕೊಳ್ಬೇಕು. ಮತ್ತೆ ಐಟಮ್ಸ್ ಯಾರು ಒಳ್ಳೇದು ಕಲಿಸ್ತಾರೆ, ಯಾರು ಒಳ್ಳೆ ಸರ್ವಿಸ್ ಮಾಡ್ತಾರೆ ಅವರನ್ನು ಡಿಪೆಂಡ್ ಆಗಿದ್ದೇವೆ ನಾವು. ಆ ರೀತಿಯಲ್ಲಿ ಸರ್ವಿಸ್ ಇದು ಮಾಡ್ತಾ ಇದ್ದದ್ದು ಸಪ್ಲೈ ಮಾಡ್ತಿದ್ದು ಸಪ್ಲೈ ಮಾಡ್ತಾ ಇದ್ದು. ಮತ್ತೆ ಇಲ್ಲಿ ಬಂದ ಮೇಲೆ ಈ ರೇಟ್ ನೀವು ಎಲ್ಲರೂ ಅಲ್ಲಿ ಇದ್ದ ಎಲ್ಲ ವ್ಯಾಪಾರಸ್ಥರು ಒಂದೇ ತರದ ರೇಟ್ ಇಡ್ತಿದ್ರ ಅಥವಾ ವ್ಯತ್ಯಾಸ ಇರ್ತದ? ಅಂದ್ರೆ ಸಾಧಾರಣ ಹೆಚ್ಚಿನ ಅಂಶ ಅದು ಒಂದೇ ತರ ಬರ್ತದೆ. ನಮ್ದು ಆ ಲಾರಿಗೆ ಎಷ್ಟು ಆಗ್ತದೆ ಬಾಡಿಗೆ, ಮತ್ತೆ ಅದ್ರ ಖರ್ಚು ಅದೆಲ್ಲ ಒಂದು ಕ್ಯಾಲ್ಕುಲೇಷನ್ ಮಾಡಿ. ಅಂದ್ರೆ ಒಂದೇ ಕಡೆಯಿಂದ ಬರುವಾಗ ಇಲ್ಲದೇ ಒಂದು ಎರಡು ಮೂರು ಕಡೆಯಿಂದ ಬರುವಾಗ ರೇಟು ಅದು ಅಷ್ಟೇ ಇರ್ತದೆ. ಮತ್ತೆ ಒಮ್ಮೆ ಒಂದೊಂದು ಐಟಮ್ ಹೆಚ್ಚಿರ್ತದೆ, ಅದು ಅವರು ಬೇರೆ ಕಡೆಯಿಂದ ಇಂಪಾರ್ಟೆನ್ಸ್ ಆಗಿ ತಂದಿರ್ತಾರೆ, ಅದಕ್ಕೆ ತುಂಬ ಪ್ರಾಮುಖ್ಯತೆ ಜಾಸ್ತಿ ಇದೆ, ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಇದೆ. ಅವನು ನನಗೆ ಇವತ್ತು ಇಷ್ಟು ರೇಟ್ ಹಾಕಿದ್ದಾರೆ ಮರ ಹೇಗೆ ಮಾರುವುದು ಅಂತೇಳಿ ಅವ ಇರ್ತಾನೆ. ಮತ್ತೆ ಉಳಿಯುವ ಸಂದರ್ಭ ಆದ್ರೆ ಅವ ಒಂದು ಮಿಡ್ಲ್ ರೇಟ್ ಮಾಡಿಕೊಂಡು ಅದನ್ನು ಖಾಲಿ ಮಾಡ್ತಾನೆ, ಆವಾಗ ಸ್ವಲ್ಪ ನಷ್ಟ ಆಗ್ತದೆ. ಸ್ವಲ್ಪ ನಷ್ಟ ಆಗ್ತದೆ ಅವರಿಗೆ, ಆವಾಗ ಅದನ್ನು ನೀವು ಬೇರೆ ಇದರಿಂದ ಅಡ್ಜಸ್ಟ್ ಮಾಡಿಕೊಳ್ಬೇಕು. ತರಕಾರಿಯ ಜೊತೆ ಬೇರೆ ವ್ಯಾಪಾರ ಏನಾದರೂ ಮಾಡ್ತಿದ್ರಾ ಅಂತ ಹೇಳಿದ್ರೆ? ನಾನು ತರಕಾರಿ ಜೊತೆಯಲ್ಲಿ ಬೇರೆ ವ್ಯಾಪಾರ ಏನೋ ಮಾಡ್ತಿರ್ಲಿಲ್ಲ. ಕಸ್ಟಮರ್ ಕೇಳಿದ್ರೆ ಅವರಿಗೆ ಎಲ್ಲ ಇದನ್ನು ಒದಗಿಸ್ತಿದ್ದೆ, ಐಟಮ್ಸ್ ಅನ್ನು ಮಾರ್ಕೆಟ್ ನಲ್ಲಿ ಎಂತೆಲ್ಲ ಉಂಟು ಅದನ್ನೆಲ್ಲ ಒದಗಿಸ್ತಾ ಇದ್ದೆ. ಒಂದ್ ವೇಳೆ ಸ್ವೀಟ್ಸ್ ಹೇಳಿದ್ರು ಆ ಸ್ವೀಟ್ಸ್ ಅನ್ನು ಸಹ ಇಂಥ ಕಡೆಯಿಂದ ತನ್ನಿ ಅಂತ ಹೇಳಿದ್ರೆ ಆ ಅಂಗಡಿಗೆ ಹೋಗಿ ನಾವೇ ಫಸ್ಟ್ ಗೆ ಹಣ ಕೊಟ್ಟು ತಂದು ಮತ್ತೆ ನಮ್ಮ ಪಾರ್ಟಿ ಕೊಡ್ತಿದ್ರು. ಆ ರೀತಿಯಲ್ಲಿ ತರಕಾರಿ ವ್ಯಾಪಾರವನ್ನು ಬಿಡ್ಲಿಕ್ಕೆ ನೀವೇನು ಕಾರಣ? ಅದೇ ನಮ್ಗೆ ಒಂದು ಕೊರೋನಾದ ಒಂದು ಇದೆಲ್ಲ ಆಯ್ತಲ್ಲ, ಆ ರೀತಿಯಾಗಿ ನಮ್ಗೆ ಅದು ಕೊರೋನಾದಿಂದಾಗಿ ಮತ್ತೆ ನಮ್ದು ಈ ಕ್ಯಾಟರಿಂಗ್ ಸಿಸ್ಟಮ್ನಿಂದಾಗಿ ನಮಗೆ ಬ್ಯಾಂಗ್ಳೂರ್ ಇದ್ದ ರೇಟ್ನಲ್ಲಿ ಸಪ್ಲೈ ಮಾಡಿ ಅಂತ ಹೇಳುವಾಗ ಯಾವ ರೀತಿಯಲ್ಲಿ ನಾವು ಮಾಡುವುದು ಆಗುದಿಲ್ಲ. ಅದೆಲ್ಲ ಸ್ವಲ್ಪ ಬೇಸತ್ತು ಟ್ರೈ ಮಾಡಿದೆ, ಮಾಡುವಾಗ ಅದು ನನ್ನ ಕಂಟ್ರೋಲ್ಗೆ ಬರಲಿಲ್ಲ. ಮತ್ತೆ ನಾನು ಬೇರೆ ಇದಕ್ಕೆ ಹಾಗೆ ನಾನು ಈ ಐಸಿನ ಇದಕ್ಕೆ ಹೋಗಿ ಸೇರಿ. ನೀವು ಜೊತೆಗೆ ಕೆಲವು ಸಾಹಿತ್ಯ ಕೆಲಸಗಳನ್ನು ಮಾಡ್ತೀರಿ, ಕವನಗಳನ್ನೆಲ್ಲ ಬರೀತೇನೆ. ಹೌದು, ಒಂದು ಎರಡು ಕವನ ಎರಡು ಚುಟುಕು ಓದ್ತೀರಾ? ಓದ್ಬೋದು. ಬೆಳಕು ಎಂಬ ಒಂದು ಶೀರ್ಷಿಕೆ ಇದರಲ್ಲಿ ನಾನೊಂದು ಚುಟುಕು ಬರೆದಿದ್ದೇನೆ. ಮೈದಾನದ ಕಾರ್ಯಕ್ರಮಕ್ಕೆ ತಾತ್ಕಾಲಿಕ ಹೊಣಲು ಬೆಳಕು. ಮೈದಾನದ ಕಾರ್ಯಕ್ರಮಕ್ಕೆ ತಾತ್ಕಾಲಿಕ ಹೊಣಲು ಬೆಳಕು. ಭೂಮಿಯ ಸ್ಪಂದನಕ್ಕೆ ತಾತ್ಕಾಲಿಕ ಸೂರ್ಯನ ಬೆಳಕು. ಭೂಮಿಯ ಸ್ಪಂದನಕ್ಕೆ ತಾತ್ಕಾಲಿಕ ಸೂರ್ಯನ ಬೆಳಕು. ಇರುಳಿನ ಹೊಂಗಿರಣಕ್ಕೆ ತಾತ್ಕಾಲಿಕ ಚಂದ್ರನ ಬೆಳಕು. ಇರುಳಿನ ಹೊಂಗಿರಣಕ್ಕೆ ತಾತ್ಕಾಲಿಕ ಚಂದ್ರನ ಬೆಳಕು. ನರಕಾಗ್ನಿಯಿಂದ ರಕ್ಷಣೆಗೆ ನರಕಾಗ್ನಿಯಿಂದ ರಕ್ಷಣೆಗೆ ಶಾಶ್ವತವಾದ ಧರ್ಮ ಗ್ರಂಥದ ಬೆಳಕು, ಧರ್ಮ ಗ್ರಂಥದ ಬೆಳಕು. ಅದೇ ರೀತಿ ಕೋಡ್ ಅಂತೇಳಿ ಒಂದು ಶೀರ್ಷಿಕೆ ಕೊಟ್ಟು ಒಂದು ಚುಟುಕು ಬರೆದಿದ್ದೇನೆ. ಅಂಚೆ ಕಚೇರಿಗೆ ಹೋಗುವಾಗ ಅಸಂಖ್ಯಾತ ಪಿನ್ ಕೋಡ್, ಅಂಚೆ ಕಚೇರಿಗೆ ಹೋಗುವಾಗ ಅಸಂಖ್ಯಾತ ಪಿನ್ ಕೋಡ್, ಬ್ಯಾಂಕ್ ಮಾಲಿಗೆ ಹೋಗುವಾಗ ಸಾವಿರಾರು ಬಾರ್ ಕೋಡ್, ಬ್ಯಾಂಕ್ ಮಾಲಿಗೆ ಹೋಗುವಾಗ ಸಾವಿರಾರು ಬಾಲ್ ಕೋಡ್, ತರಕಾರಿ ಮಾರುಕಟ್ಟೆಗೆ ಹೋಗುವಾಗ ನೂರಾರು ತಳಿಯ ನುಗ್ಗೆಕೋಡು, ತರಕಾರಿ ಮಾರುಕಟ್ಟೆಗೆ ಹೋಗುವಾಗ ನೂರಾರು ತಳಿಯ ನುಗ್ಗೆಕೋಡು, ಮನುಜ ರುದ್ರಭೂಮಿಗೆ ಹೋಗುವಾಗ ಒಂದೇ ಬಿಳಿ ಬಣ್ಣದ ಡ್ರೆಸ್ ಕೋಡು, ಮನುಜ ರುದ್ರಭೂಮಿಗೆ ಹೋಗುವಾಗ ಒಂದೇ ಬಿಳಿ ಬಣ್ಣದ ಡ್ರೆಸ್ ಕೋಡು. ಜನಕ ಅಂತೇಳಿ ಒಂದು ಶೀರ್ಷಿಕೆಯಲ್ಲಿ ಒಂದು ಇನ್ನೊಂದು ಚುಟುಕು ನಾನು ನಿಮಗೆ ಹೇಳ್ತೇನೆ. ಮರಗಳಿಂದ ವರದಾನವಾಯಿತು ಆಮ್ಲಜನಕ, ಮಣ್ಣಿನಿಂದ ವರದಾನವಾಯಿತು ಸಾರಜನಕ, ನೀರಿನಿಂದ ವರದಾನವಾಯಿತು ಜಲಜನಕ, ಇವುಗಳಲ್ಲಿ ಏರುಪೇರಾದಾಗ ಮಾನವ ಚಿಂತಾಜನಕ. ಇನ್ನೊಂದು ವ್ಯತ್ಯಾಸ, ವ್ಯತ್ಯಾಸ ಅಂದರೆ ಮಾತಾಪಿತರ ಬಗ್ಗೆ ಒಂದು ಇದು ಹೇಳಿದ್ದೇನೆ. ಮಾತಾಪಿತರ ಧನಾತ್ಮಕ ಬೋಧನೆ ಸ್ವಂತ ಮಕ್ಕಳ ಮನದಲ್ಲಿ ವೇದನೆ, ಮಾತಾಪಿತರ ಧನಾತ್ಮಕ ಬೋಧನೆ ಸ್ವಂತ ಮಕ್ಕಳ ಮನದಲ್ಲಿ ವೇದನೆ. ಇತರ ಮಕ್ಕಳು ಆಲಿಸಿದರೆ ಬೋಧನೆ, ಇತರ ಮಕ್ಕಳು ಆಲಿಸಿದರೆ ಬೋಧನೆ ಮಾಡುವರು ಜೀವನದಲ್ಲಿ ಶ್ರೇಷ್ಠ ಸಾಧನೆ, ಮಾಡುವರು ಜೀವನದಲ್ಲಿ ಶ್ರೇಷ್ಠ ಸಾಧನೆ. ಇದ್ದೇನೆ ಎಲ್ಲ ಕ್ಷೇತ್ರದಲ್ಲಿ, ಸಾಹಿತ್ಯದಲ್ಲಿ ಇದ್ದೇನೆ. ಚುಟುಕು ಬರೆಯುವುದು, ಕವಿತೆ ಬರೆಯುವುದು, ಕಾದಂಬರಿ ಬರೆಯುವುದು, ಹಾಗೆ ಅಂಚೆ ಕಾರ್ಡು ಕತೆ, ಅಂಚೆ ಕಾರ್ಡು ಚುಟುಕು, ಈ ರೀತಿಯಲ್ಲಿ ಎಲ್ಲವೂ ಇದು. ಈಗ ಒಂದು ಸಮಾನತೆ ಅಂತೇಳಿ ಒಂದು ಕವನದ ಬಗ್ಗೆ ನಾನು ಹೋಗ್ತಾ ಇದ್ದೇನೆ. ಜಾತಿ ಜಾತಿ ಎಂದು ನೀನು ಕೋತಿ ಮೋತಿ ಆಗಬೇಡ, ಜಾತಿಯ ನೀತಿ ಅರಿಯುವುದ ನೋಡ, ಜಾತಿ ಪ್ರೀತಿಯ ಮಾಡುವವನೇ ಜಾಣ, ಜಾತಿ ಚ್ಯುತಿಯ ಬಿತ್ತುವವನೇ ಕೋಣ, ಓ ಮಾನವ ಬಾಸನಿಹ ನೀ ತಿಳಿಯ. ಆ ಜಾತಿ ಈ ಜಾತಿ ನಮ್ಮಲ್ಲಿ ಏಕೆ, ಮೇಲ್ಜಾತಿ ಕೀಳ್ಜಾತಿ ಮತ್ತೆ ಇನ್ನೂ ಬೇಕೆ, ದೇವನ ಸೃಷ್ಟಿಯಲ್ಲಿ ನಾವು ಎಲ್ಲ ಒಂದೇ, ನಮ್ಮಯ ದೃಷ್ಟಿಯಲ್ಲಿ ನಾವು ಹಲವು ಎಂದೇ, ಏಕೆ ಇಂಥ ವಿರೋಧವು ನಮ್ಮಲ್ಲಿ ಭೇದವು, ಓ ಮಾನವ ಬಾಸನಿಹ ನೀ ತಿಳಿಯ. ಜನಿಸುವಾಗಲೇ ಹಣೆಗೆ ತಿಲಕ ಧರಿಸಲಿಲ್ಲ, ಗರ್ಭದಲ್ಲಿರುವಾಗಲೇ ನಿನ್ನ ಮುಂಜಿಯಾಗಲಿಲ್ಲ, ಹುಟ್ಟುವಾಗಲೇ ಶಿಲುಬೆ ಹೊತ್ತು ಬರಲಿಲ್ಲ, ಹೇ ಮಾನವ ನೀ ಅರಿಯೋ ಈ ವಿಷಯವನ್ನು, ಭೇದಿಸುತ್ತ ಮುಂದೆ ಸಾಗು ಆ ರಹಸ್ಯವನ್ನು, ಓ ಮಾನವ ಬಾ ಸನಿಹ ನೀ ತಿಳಿಯ. ಹಲವು ನದಿಗಳು ಹುಟ್ಟಲು ಸೇರುವುದೊಂದೇ ಕಡಲಪಾದ, ಅಸಂಖ್ಯ ದೇವರ ಜಪಿಸಲು ತಟ್ಟುವುದೊಂದೇ ದೇವಕದ, ಈ ಸತ್ಯ ಅರಿಯಲು ಎಲ್ಲುಂಟು ಮಿಥ್ಯ, ಓ ಮಾನವ ಬಾಸನಿಹ ನೀ ತಿಳಿಯ, ಓ ಮಾನವ ಬಾಸನಿಹ ನೀ ತಿಳಿಯ. ಇದು ನನ್ನ ಸಾಹಿತ್ಯದ ಬಗ್ಗೆ ನಾನೊಂದು ಮಾತಾಡಿದ್ದು. ಸರಿ, ಒಳ್ಳೆಯದು ಎಂ ಪಿ ಬಶೀರ್ ಅಹಮ್ಮದ್ ಅವರೇ. ಮುಖ್ಯವಾಗಿ ನಿಮ್ಮ ಮಾಡ್ತಿರುವಂತಹ ಕೆಲಸ ಅಂತ ಹೇಳಿದ್ರೆ ಈಗಿನ ಐಸ್ ಪ್ಲಾಂಟಿನ ಬಗ್ಗೆ, ಮತ್ತೆ ಈಗ ಅದರ ಮೊದಲು ನೀವು ಮಾಡ್ತಿದ್ದ ವ್ಯಾಪಾರದ ಬಗ್ಗೆ, ಜೊತೆಗೆ ನಿಮ್ಮ ಸಾಹಿತ್ಯದ ಒಂದೆರಡು ಕವನಗಳನ್ನು ಇಲ್ಲಿ ಓದಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ ಸರ್. ಇದುವರೆಗೆ ತರಕಾರಿ ವ್ಯಾಪಾರ ಮತ್ತು ಐಸ್ ಪ್ಲಾಂಟ್ ನಡೆಸುತ್ತಿರುವ ಎಂಪಿ ಬಶೀರ್ ಅಹಮ್ಮದ್ ಬಂಟ್ವಾಳ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ ಪಿಎಸ್. हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए. इन्निल्ला भया इन्निल्ला चिंते सिक्किदे नमगे होस मार्ग माडिसि नावु बेळे विमे दूरागिसिते रैतर चिंतेय भविष्यवायितु निश्चिंत बेळेयु सुरक्षित निश्चिंत रैत बेळे विमेयिंद एल्लरू तृप्त. ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 32,000 45,500 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 33,000 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 23,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 7,500 10,500 ರೂಪಾಯಿಗಳು, ತೆಂಗಿನಕಾಯಿ ಒಂದನೇ ವರ್ಗ 1,000 20,000 26,500 ರೂಪಾಯಿಗಳು, ಎರಡನೇ ವರ್ಗ 1,000 23,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,350 5,300 ರೂಪಾಯಿಗಳು, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 3,500 4,100 ರೂಪಾಯಿಗಳು, ಮೆಣಸು ಕ್ವಿಂಟಾಲಿಗೆ 19,000 ರೂಪಾಯಿಗಳು, ಕಾಳು ಮೆಣಸು ಕ್ವಿಂಟಾಲಿಗೆ 13,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 3,500 ರೂಪಾಯಿಗಳು, ಕದಳಿ ಕ್ವಿಂಟಾಲಿಗೆ 5,500 ರೂಪಾಯಿಗಳು, ಗಾಳಿ ಕ್ವಿಂಟಾಲಿಗೆ 4,000 ರೂಪಾಯಿಗಳು ಹಾಗೂ ನೇಂದ್ರ ಕ್ವಿಂಟಾಲಿಗೆ 6,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5,000 ಉಚಿತ, ಎಪಿಎಲ್ ನವರಿಗೆ 1.5 ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455 ಅಥವಾ 1800